ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಎಟಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ವಲಯದ ಮೂಲಸೌಕರ್ಯ ಸುಧಾರಣೆಗೆ ಒತ್ತು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಿಧಾನಮಂಡಲದ ಅಧಿವೇಶನ ನಾಳೆಯಿಂದ ಆರಂಭ. ರಾಜ್ಯದ 9 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ಮುಕ್ತಾಯ. ಚಿಕ್ಕಬಳ್ಳಾಪುರ, ಮೈಸೂರು ಜಿಲ್ಲೆಯಲ್ಲಿ ಪ್ರತ್ಯೇಕ ಅಪಘಾತ, 8 ಮಂದಿ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ 6:50. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತದನಂತರ ಪ್ರಾಯೋಜಿತ ಕಾರ್ಯಕ್ರಮ ನೂ ಆಲ್ಗಿ ಫೋಲಿಯರ್ ಸ್ಪ್ರೇ ಮೂಡಿಬರಲಿದೆ. ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ 2021 ಘೋಷಣೆ. ಆತ್ಮಹತ್ಯೆಯನ್ನು ತಡೆಗಟ್ಟಲು ಒಟ್ಟಾಗಿ ಕೆಲಸ ಮಾಡೋಣ. ನಿಮಗೆ ಹಾಗೂ ನಿಮ್ಮ ಬಂಧು ಮಿತ್ರರಲ್ಲಿ, ಸ್ನೇಹಿತರಲ್ಲಿ, ಪ್ರೀತಿ ಪಾತ್ರರಲ್ಲಿ ಆತ್ಮಹತ್ಯೆಯ ಆಲೋಚನೆ, ಹತಾಶೆಯ ಮನೋಭಾವ, ಭವಿಷ್ಯದ ಬಗ್ಗೆ ಭರವಸೆ ಇಲ್ಲದೆ ಇರುವುದು, ಅಸಹಾಯಕ ಆಲೋಚನೆಗಳು, ನಿಷ್ಪ್ರಯೋಜಕನೆಂಬ ಭಾವನೆ, ಒಂಟಿತನ, ಅತಿಯಾದ ಬೇಸರ, ದುಃಖ, ಖಿನ್ನತೆ, ಈ ರೀತಿಯ ಲಕ್ಷಣ ಆಲೋಚನೆಗಳು ಕಂಡು ಬಂದರೆ ತಕ್ಷಣವೇ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಹಾಗೂ ಚಾಮರಾಜನಗರ ಜಿಲ್ಲೆಯ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಪ್ರತಿ ಮಂಗಳವಾರದಂದು ಹಾಗೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರತಿದಿನ ಮನೋವೈದ್ಯರು ಲಭ್ಯವಿದ್ದು ಅಲ್ಲಿ ನೀವು ಸಹಾಯ ಪಡೆಯಬಹುದು. ಪ್ರಕಟಣೆ. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಚಾಮರಾಜನಗರ ಜಿಲ್ಲೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಬಾಪ ಸುಬ್ಬಣ್ಣ, ಅಲ್ಲ ನೋಡ್ತಾನೆ ಇವನಿ, ನಾನು ಬಂದು ಕೂತೆ, ನೀನು ಈಗ ಒಳಗಡೆಯಿಂದ ಹೊರಗಡೆ ಬರ್ತಾ ಇದೀಯ. ಈ ರಾಜಣ್ಣ ಯಾಕೆ ಹಿಂಗೆ ಸೈಲೆಂಟ್ ಆಗಿ ಕೂತ್ಬಿಟ್ಟವನೇ, ಏನು ಮಾತಾಡದೆ? ಇಲ್ಲೊಬ್ರು ನಮ್ಮ ಸ್ನೇಹಿತರು ಬರ್ತೀನಿ ಅಂತ ಹೇಳಿದ್ರು ಕಣಪ್ಪ ಸುಬ್ಬಣ್ಣ. ವಿಷಯದ ಬರ್ಬೇಕಾಯ್ತು, ಇನ್ನು ಬಂದಿಲ್ಲ. ಈ ಶಂಕರಣ್ಣು ಇಲ್ಲ, ನಾ ಹೇಳಲಿಲ್ವಾ ಓದ್ದಪ್ಪ, ಕುಮದವ್ರು ಬಂದಾಗ ಆ ಪಾಟಿ ಮಾತಾಡದ್ನಲ್ಲ, ಈ ಪಾಟಿ ಸರ್ತಿ ಕೆಂಪಸ್ ಬಸ್ ಹತ್ಕ ಓಡ್ಬಿಟ್ಟ ನೋಡು. ಅಲ್ಲ ಕೆಂಪಸ್ ನೀನೇ ಹಸ್ತಿರ್ತೀಯ ಅವಾಗ. ಇಲ್ಲ ಇಲ್ಲ, ನಾ ಎಲ್ಲ ಹತ್ತಿನಿ. ಇಲ್ಲ, ಅದು ಮೊನ್ನೆ ಗಣಪತಿ ಹಬ್ಬ ಆಯ್ತಲ್ಲ, ಊರ್ಗ ಹೋಗ್ತೀನಿ ಅಣ್ಣನ ಮನೆಗೆ ಅಂದಿದ್ದ, ಎಲ್ಲ ಇನ್ನು ಬಂದಿಲ್ಲ ಅನ್ಸ್ತದೆ. ಓ, ಅಲ್ಲಿ ಯಾರೋ ಬತ್ತವ್ರಕವ ಅವನೇ. ಓ ಬಪ್ಪ ಹೇಮಂತೋ. ಓಹೋ, ಏನ್ ರಾಜಣ್ಣ ಸಮಾಚಾರ? ಓ ಬಪ್ಪ, ನಿಮ್ಗೆ ಕಾಯ್ತಾ ಇದ್ದಿ ಕಣ, ಏನ್ ಇಷ್ಟು ಲೇಟ್ ಮಾಡಕ್ ಬಿಟ್ಟಿಲ್ಲ ಇವತ್ತು? ಏನ್ ನಿಮ್ಗೆ ಗೊತ್ತಲ್ಲ ರಾಜಣ್ಣ, ಇಲಾಖೆ ಕೆಲ್ಸಗಳು ಜಾಸ್ತಿ, ಒತ್ತಡಗಳು. ನೋಡಪ್ಪ, ಇವ್ರು ಸುಬ್ಬಣ್ಣ ಅಂತ ನಮ್ಮ ಊರು. ಹೇಮಂತೋ ನಮಸ್ತೆ ಕಣಪ್ಪ. ನಮಸ್ಕಾರ ಸುಬ್ಬಣ್ಣ ಅವ್ರೆ. ಇವ್ರು ಕಮಲಕ್ಕ ಅಂತ. ನಮಸ್ಕಾರ. ನಮಸ್ಕಾರ ಕಮಲಕ್ಕ ಅವ್ರೆ. ಎಲ್ಲ ಆಗಾಗ ಹೊಸಿ ಜೀವದ್ರವ ಕೊಡ್ತಿರ್ತಾರೆ. ಒಳ್ಳೇದ್ ಒಳ್ಳೇದ್ ಕೊಡ್ಬೇಕಲ್ಲ. ಸುಬ್ಬಣ್ಣ ಇವ್ರು ಹೇಮಂತು ಅಂತ, ನಮ್ಮ ಇಲ್ಲಿ ಪಕ್ಕದೂರ್ನವ್ರೆ, ನಮ್ ಸ್ನೇಹಿತರು. ಹೇಮಂತು ನಾನು ಕೇಳಿದೀನಿ ಬಿಡು, ಜೈಪುರ ಹೋಬಳಿನಲ್ಲಿದ್ರು, ಈಗ ವರುಣಾದಾಗಿ ಹೋಗಿರ್ಬೇಕು ಅಲ್ವಾ? ಏನೆಲ್ಲ ಬಹಳ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ರಲ್ಲ ನನ್ ಬಗ್ಗೆ. ಅಲ್ಲ, ಪೇಪರ್ ನೋಡ್ತೀವಲ್ಲ ನಾವು. ಮತ್ತೆ ಬನ್ನಿ ಸುಬ್ಬಣ್ಣ, ಬಹಳ ಒಳ್ಳೇದು ಒಳ್ಳೇದು. ಅದೇನು ಅಂದ್ರೆ, ಎಲ್ಲ ಕೃಷಿ ಕಾರ್ಯಕ್ರಮಗಳಿಗೂ ಹೋಯ್ತಿರ್ತಾರೆ, ಹೋಗಿ ತಿಳ್ಕೊಬಂದು ವಿಷಯನೆಲ್ಲ ನಮ್ಗೆ ತಿಳಿಸ್ತಿರ್ತಾರೆ. ಹೋಗ್ಬೇಕು, ಮತ್ತೆ ಸರ್ಕಾರ ಮಾಡೋದೇ ಅದಕ್ಕೋಸ್ಕರ, ರೈತರುಗಳಿಗೆ ಉಪಯೋಗ ಆಗ್ಲಿ ಅನ್ನೋದಕ್ಕೋಸ್ಕರ ಅಲ್ವಾ? ಹಾಗಾಗಿ ಒಳ್ಳೆ ಕೆಲಸ. ಇವತ್ತು ನೀನು ಹೊಸಿ ಏನಾದ್ರು ವಿಷಯಗಳನ್ನೆಲ್ಲ ನಮ್ಗೆ ಹೊಸಿ ತಿಳಿಸ್ಕೊಡೋ, ಅದಕ್ಕೆ ಕರೆಸಿವಿ. ಅದೇನ ಕೇಳು ಸುಬ್ಬಣ್ಣ. ಹಂಗಲ್ಲ, ಈಗ ಹೇಮಂತಣ್ಣ ಬಸಿ ಈ ಕಡೆ ಬನ್ನಿ, ಕೂತ್ಕೊಳ್ಳಿ. ಈಗ ನಾನು ಸ್ವಲ್ಪ ದಿಗಿಲಿಗೆ ಬಿದ್ದಿದ್ದೆ. ಹೋದ್ವಾರ ಏನ್ ಮಾಡ್ಬಿಟ್ಟಿದ್ದೆ, ಇವನು ಇವ್ರ ಗುರು ಆ ಶಂಕರಣ್ಣ ಮುಂಚೆ ಬಂದು ಕೂತಿದ್ರು, ಏನಪ್ಪ ಸಂತೆ ನೇರಕ್ಕಿಂತ ಮುಂಚೆ ಗಂಟು ಕಳ್ಳರು ಬಂದಂಗ ನೀವು ಬಂದು ಕೂತ್ಬಿಟ್ಟಿದೀರಲ್ಲ ಅಂತ ಹೇಳ್ಬಿಟ್ಟೆ. ಅದಕ್ಕೆ ಒಪ್ಪಿಸ್ಕೊಂಡು ಅವರೆಲ್ಲ ಮಾತಾಡ್ತಿಲ್ಲ, ಅವನ್ ಬೇರೆ ಕಣ್ಣು ಕಾಣ್ತಿಲ್ಲ, ಈ ಯೋಚನೆಲಿ ಇದೆ. ಆದ್ರೆ ನಿಮ್ಮನ್ ಕರ್ಕೊಂಬರ್ಬೇಕು ಅನ್ನೋ ದೃಷ್ಟಿಯಿಂದ ಅವನ್ ಅದನ್ನೇ ಯೋಚನೆ ಮಾಡ್ಕೊಂಡು ಈ ಮಟ್ಟಕ್ಕೆ ಯೋಚನೆ ಮಾಡವನೇ ಅಂದ್ರೆ ರಾಜಣ್ಣ. ಇನ್ನು ರಾಜಣ್ಣನು ಉದ್ಧಾರ ಆಯ್ತಾನೆ, ಶಂಕರಣ್ಣನು ಉದ್ಧಾರ ಆಯ್ತಾನೆ, ನಮ್ ಊರೇ ಉದ್ಧಾರ ಆಯ್ತು ಅಂತ. ಯಾಕೋ ಒಂದ್ ಡೌಟ್, ಶಂಕರಣ್ಣ ನಟ್ಟಿಗೆ ಕುಂಭದಮ್ಮನವರು ಊಟಕ್ ಬತ್ತೀನಿ ಅಂತ ಹೇಳಿದ್ರು, ಈ ವಾರನೇ ಬಂದ್ಕಿಂದ್ ಬಿಟ್ರು. ಗೌರಿ ಹಬ್ಬಕ್ಕೆ ಹೋಗೋನ್ ಬತ್ತಾನೆ, ಆಮೇಲಿಂದ ನಾವು ಹಿಡ್ದಾಕೊಳ್ಳೋಣ ಸುಮ್ನಿರು. ಈಗ ಹೇಮಂತ್ ಅವರು ಹೇಳಿ, ಈಗ ಮೊನ್ನೆ ಏನೋ ವಿಧಾನಸೌಧಕ್ಕೆ ಹೋಗಿದ್ರಲ್ಲ, ಏನ್ ಸಮಾಚಾರ? ರೈತರ ಮಕ್ಕಳುಗಳಿಗೆ ಬಹಳ ಒಳ್ಳೇದಾಗ್ಲಿ ಅಂತ, ಅವ್ರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ಲಿ ಅಂತ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಒಂದು ಹೊಸ ಯೋಜನೆನ ಮಾಡಿದ್ರು. ಅದು ಬಹಳ ಅನುಕೂಲ ಆಯ್ತು ರೈತರುಗಳಿಗೆ, ಸಾಂಕೇತಿಕವಾಗಿ ಜನಗಳಿಗೆ ಅದು ಅನುಕೂಲ ಆಗ್ಲಿ ಅಂತ ಅನ್ಬಿಟ್ಟು 105 ಜನ ವಿದ್ಯಾರ್ಥಿಗಳಿಗೆ ಕೊಡ್ಲಿಕ್ಕೆ ಅಲ್ಲಿ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ಕಾರ್ಯಕ್ರಮನ ಯೋಜನೆ ಮಾಡಿದ್ರು. ಮೈಸೂರು ಜಿಲ್ಲೆಯಿಂದ ನನ್ನನ್ನು ಸಂಪರ್ಕಾಧಿಕಾರಿ ನೇಮಕ ಮಾಡಿದ್ರು, 5 ಜನ ವಿದ್ಯಾರ್ಥಿಗಳನ್ನ ನಾನು ಕೂಡ ಕರ್ಕೊಂಡು ಹೋಗಿದ್ದು. ಬಹಳ ಚೆನ್ನಾಗಾಯ್ತು ಕಾರಣ, ಕಾರ್ಯಕ್ರಮ ಮುಗಿಸ್ಕೊಂಡು ನಿನ್ನೆ ಬಂದ್ವಿ. ಅಲ್ಲ, ಸಿದ್ಲಿಂಗ್ಪುರ ನಿಮ್ಮ ಊರು ಅಲ್ವಾ? ಹೌದು. ಮತ್ತೆ ಹೇಳಿ, ಊರಲ್ಲಿ ಏನ್ ಮಾಡ್ತೀರಿ, ಕೃಷಿ ಏನೆಲ್ಲ ಬೆಳಿತೀರಿ? ನಮ್ಮೂರ ಕಡೆ ನಿಮ್ಗೆ ಗೊತ್ತಲ್ಲಣ್ಣ, ಎಲ್ಲ ನಾಲ ಬೈಲು, ನೀರಾವರಿ, ಭತ್ತ ಕಬ್ಬು ಬಿಟ್ರೆ ನಮ್ಮಲ್ಲಿ ಬೆಳೆಗಳು ಕಡಿಮೆ. ನಮ್ಮೂರಲ್ಲಿ ಇನ್ನೊಂದು ವಿಶೇಷ, ವರ್ಷ ವರ್ಷ ಏನು ಸುಬ್ರಹ್ಮಣ್ಯ ಷಷ್ಠಿ ನಡೀತದೆ, ಇಡೀ ರೋಡ್ನೇ ಬ್ಲಾಕ್ ಮಾಡಿಬಿಟ್ಟು ನಾವು ಅಚ್ಚುಕಟ್ಟಾಗಿ ದೇವ್ರನ್ನ ಮಾಡ್ತೀವಿ. ಹಂಗೇನೆ ವ್ಯವಸಾಯನೂ ಕೂಡ ಮಾಡ್ತಾ ಇದ್ದೀವಿ, ಭತ್ತ ಬೆಳೆಯೋದು, ಕಬ್ಬು ಬೆಳೆಯೋದು, ಆರಾಮಾಗಿರೋದು. ಅಷ್ಟು ಕೆಲಸ ಆಗದೆ ಈಗ ಊರಲ್ಲಿ. ಅದು ಸೋಮಾರಿತನ ಆಗ್ಬಿಡಲ್ವಾ ಅಂತ ಬರೀ ಕಬ್ಬು ಹಾಕ್ಬಿಟ್ಟು ಕುಂತ್ಕೊಳ್ಳೋದು. ಕಮಲಕ್ಕ ನಿಮ್ಗೆ ಗೊತ್ತಿಲ್ಲ, ಇವತ್ತು ರೈತರುಗಳು ಏನಾಗದೆ, ಅವರು ಅಪ್ಪ ಹಾಕದ ಆಲದ ಮರ ಬಿಡುವಂಗಿಲ್ಲ, ಕಟ್ಕೊಳ್ಳಂಗಿಲ್ಲ, ಭತ್ತ ಬೆಳಿಬೇಕು, ಕಬ್ಬು ಬೆಳಿಬೇಕು, ಅದ ಆದಾಯ ಬಂದದ ಬರೀಕಿಲ್ವೋ ಅದ್ ಬೇರೆ ವಿಚಾರ. ನಮ್ ಕೆಲ್ಸ ನಾವು ಮಾಡೋಮ ಅಂತ ಏನೋ ಮಾಡ್ತಾವ್ರೆ, ನಾವು ಆಗಾಗ ಹೋಗಿ ಅವ್ರಿಗೋಸಿ ತಲೆ ತಿಂತೀವಿ. ಏನೋ ಒಂದಷ್ಟು ಜನ ರೈತರುಗಳು ನಮ್ ಮಾತು ಕೇಳ್ತಾರೆ, ಸುಮಾರಾಗಿ ವ್ಯವಸಾಯ ಮಾಡ್ಕೊಂಡು ಹೋಯ್ತಾವ್ರೆ. ಈಗ ನೀವು ತಲೆ ತಿನ್ನೋದು ಒಳ್ಳೇದಯ್ಯ, ತಿನ್ನೋದೇ ಆದ್ರೆ ಈಗ ರಾಜಣ್ಣನ ತಲೆ ತಿನ್ಬೇಕು. ರಾಜಣ್ಣ ನಮ್ ತಲೆನೆ ತಿಂತಾರೆ, ನಾವು ಅವ್ರ ತಲೆ ಹೆಂಗ್ ತಿನ್ನೋದು ಅನ್ನೋದು ಈಗ ಪ್ರಶ್ನೆ. ಅಲ್ಕಣಪ್ಪ, ಈಗ ನೀ ಮುಂಚೆ ಅದೆಲ್ಲ ಕೆಲಸ ಮಾಡ್ತಿದ್ಯಲ್ಲ, ಅಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೆ ಅಂತ ಹೇಳ್ತಿದ್ರು ಎಲ್ಲ. ಏನೆಲ್ಲ ಯೋಜನೆಗಳು? ಪರವಾಗಿಲ್ಲ, ನಮ್ಮೂರ ಹುಡುಗ ನಮ್ ಸ್ನೇಹಿತ, ಅಲ್ಲಿ ಹೋಗಿ ಚೆನ್ನಾಗೆಲ್ಲ ಈ ಚಟುವಟಿಕೆಗಳೆಲ್ಲ ಬಹಳ ಮಾಡವ್ನೆ, ನಮ್ಮೂರ್ಗ ಹೋಸಿ ಮಾಡ್ಕೊಡಪ್ಪ ಅಂತ ಕೇಳೋ ಅಂತ ಇದ್ದೀನಿ ನಾನು. ಅದೇನೇನ್ ಮಾಡಿದೆ ಹೋಸಿ ಹೇಳಪ್ಪ. ನಿನ್ ಗೊತ್ತಿಲ್ಲದ ಏನಿದ್ದು ರಾಜಣ, ಇಲಾಖೆಯಲ್ಲಿ ಈಗ ಸರ್ಕಾರದಿಂದ ಎಲ್ಲಾ ಯೋಜನೆಗಳನ್ನು ಮಾಡ್ತಾ ಇದೀವಿ. ರೈತರುಗಳಿಗೆ ನೋಡಿ, ಈಗ ಯಾಂತ್ರೀಕರಣ ಯೋಜನೆ ಏನ್ ಮಾಡಿದೀವಿ. ಯಾಂತ್ರೀಕರಣ ಅಂದ್ರೆ ಏನು, ಹೆಸರೆಲ್ಲ ಇರ್ತದೆ. ಈಗ ನೀವೆಲ್ಲ ಏನ್ ಮಾಡ್ತಾ ಇದ್ರಿ, ದನ ಕರುಗಳು ತಗೊಂಡು ಉಳುಮೆ ಮಾಡ್ತಾ ಇದ್ರಿ, ವ್ಯವಸಾಯ ಮಾಡ್ತಾ ಇದ್ರಿ. ಈ ದನ ಕರುಗಳು ಎಲ್ಲಿದಾವಪ್ಪ ನಿಮ್ತಾವು? ಇರೋ ದನಗಳೆಲ್ಲ ಮಾರ್ಕೊಂಡು ಏನಾಗದೆ, ಇವತ್ತು ನಾಲ್ಕು ಜೊತೆ ಇದ್ ದನಗಳು ಇವತ್ತು ಒಂದೊಂದ್ ಜೊತೆಗ್ ಬಂದವ. ಏನೋ ಹಾಲ್ಗೆ ಏನ್ಬಿಟ್ಟು ಒಂದೆರಡು ಹಸ ಮಡಿಕೊಂಡಿರ್ತಿದ್ರಿ. ಇನ್ ಉಳ ದನಗಳು ಎಲ್ಲಿ ಮಡಿಕೊಂಡಿದಾರೆ? ಹಂಗಾಗಿ ಏನ್ ಮಾಡಿವಿ, ಕೃಷಿ ಯಾಂತ್ರೀಕರಣ ಅಂತ ಒಂದ್ ಯೋಜನೆ ಮಾಡಿವಿ. ಆ ಯಾಂತ್ರೀಕರಣದಲ್ಲಿ ನಿಮ್ಗೆ 50% ಸಬ್ಸಿಡಿಲಿ. ಈಗ ಉಳುಮೆ ಮಾಡಕ್ಕೆ ದನಗಳಿಲ್ಲ, ಇನ್ಯಾವ್ದ್ರಲ್ಲಿ ಉಳುಮೆ ಮಾಡ್ಬೇಕು? ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡ್ಬೇಕು. ಈ ಟ್ರ್ಯಾಕ್ಟರ್, ಮಿನಿ ಟ್ರ್ಯಾಕ್ಟರ್ ತಗೊಳಕ್ಕೆ ನಮ್ಮಲ್ಲಿ 50% ಸಬ್ಸಿಡಿ ಕೊಡ್ತಾ ಇದೀವಿ. ಅದ್ ಜೊತೆಗೆ ಉಳುಮೆ ಮಾಡಕ್ ನೇಗ್ಲು ಬೇಕು, 5 ನೇಗ್ಲು ತಗೊಳಕ್ 50% ಸಬ್ಸಿಡಿ ಕೊಡ್ತಾ ಇದೀವಿ. ಈಗ ಕಲ್ಟಿವೇಟರ್ಗಳು ಬೇಕು, ಕಲ್ಟಿವೇಟರ್ ತಗೊಳಕ್ 50% ಕೊಡ್ತಾ ಇದೀವಿ. ಅದ್ ಜೊತೆಗೆ ಈ ಮಣ್ಣೆಲ್ಲಾನು ಉಡಿ ಮಾಡಕ್ಕೆ ಡಿಸ್ಕ್ ಬೇಕು, ಆ ಡಿಸ್ಕ್ ಕೊಡ್ತಾ ಇದೀವಿ. ಹಿಂಗೆ ರೈತರುಗಳು ಕಾಲಕ್ಕೆ ತಕ್ಕಂಗೆ ಹೆಂಗ್ ಬದಲಾವಣೆ ಆಯ್ತಾವ್ರೆ, ಅವ್ರ ಬದಲಾವಣೆಗೆ ತಕ್ಕಂಗೆ ಸರ್ಕಾರನು ಯೋಜನೆಗಳು ಕೊಡ್ತಾ ಇದೆ. ಈಗ ನೀ ಕಲ್ಟಿವೇಟರ್ ಒಂದಿಲ್ಲ ಹಂಗಂದ್ರೆ ಅದು ಕಟಾವ್ ಮಾಡದೆ, ಕಲ್ಟಿವೇಟರ್ ಒಂದು ಉಳುಮೆ ಮಾಡೋದಕ್ಕೆ ರಾಜಣ್ಣ ಇದಕ್ಕೆ ಬುಡ್ಸಿಳು ನಮ್ಗೆ ಗೊತ್ತಾಗಿಲ್ಲ. ಉಳುಮೆ ಮಾಡಕ್ಕೆ 5 ನೇಗಲಲ್ಲಿ ಉಳುಮೆ ಮಾಡ್ತೀರಿ, ಆ ಉಳುಮೆ ಮಾಡಿರೋದನ್ನ ಸೋಸ್ಬೇಕಲ್ಲ, ಸ್ವಲ್ಪ ಮೇಲ್ ಮೇಲೆ ಸೋಸ್ ಕೆಳಗೆ ಕಲ್ಟಿವೇಟರ್ ನಾವು ಮಾಡ್ಕೋತೀವಿ. ಈಗ ಗೊತ್ತಾಯ್ತು, ಈ ಅಲ್ಬೆ ಹೊಡಿಕಿಲೋ ನೀನು, ಅಲ್ಬೆ ಹೊಡಿಯೋದಕ್ಕೆ ನೀ ಕಲ್ಟಿವೇಟರ್ ಹೊಡಿಯೋದು. ಸರಿ, ನೀವು 50% ಸಬ್ಸಿಡಿ ಕೊಟ್ರೆ ಅಂದ್ರೆ ಉಳಿದಿದ್ದ 50% ದುಡ್ಡು ನಾವು ಕಟ್ಟಬೇಕು, ರೈತರು ಕಟ್ಟಬೇಕು. ಇನ್ನು ಪೂರ್ತಿ 90% ಪೂರ್ತಿ ಪುಸ್ಕಟೆ ಕೊಟ್ಬಿಡಕ್ ಸರ್ಕಾರ ಕಣ್ಣ. ಯಾರ ಕೇಳ್ದವ್ರು? ಅಲ್ಲ, ನಾ ತಿಳ್ಕೊಂಡೆ, 50% ನೀವು ಕೊಟ್ರೆ 50% ನಾವು ಕೊಡಕ್ಕೂ ನಮ್ಮ ಹತ್ರ ಹಂಗಾದ್ರೆ ಹೊಸಿ ಇಡ್ತಾ ಇರ್ತದೆ ಅನ್ಬಿಟ್ಟು 50% ಕೊಡ್ತಾ ಇವಿ. ಈಗ ಕಾಸ್ ಮಾಡ್ಕೊಳ್ಳೆ, ಅದಕ್ಕೆ 50% ಆಗೋಷ್ಟು ಕಾಸ ಅದೇ. ಹೌದು ಹೌದು ಕಣ್ಣ, ಅದಕ್ಕೆ ಈಗ ವ್ಯವಸ್ಥೆ ಮಾಡವ ಅಂತ. ನಾ ತಗೊಂಡ್ರೆ ಇವ್ರಿಗೂ ಎಲ್ಲ ಆಗ್ತದಲ್ಲ ಅಂತ. ಒಳ್ಳೆ ಕೆಲ್ಸ, ನಾವ್ ಅದಕ್ಕೂ ಉಪಯೋಗ ಆಗಲಿ ಅಂತ ಅನ್ಬಿಟ್ಟು ಬಾಡಿಗೆ ಯಂತ್ರೋಪಕರಣಗಳನ್ನ ಉಪಯೋಗ ಮಾಡ್ಲಿಕ್ಕೆ ಹೋಬಳಿಗೆ ಒಂದೊಂದು ಬಾಡಿಗೆ ಸೇವಾ ಕೇಂದ್ರ ಮಾಡಿವಿ. ಈಗ ನನಗ್ ತಗೊಳಕ್ ಕಾಸಿಲ್ಲ, ನಾ ಏನ್ ಮಾಡ್ಬೇಕು? ಬಾಡಿಗೆಗ್ ತಗೋಬೇಕು. ಹೋಬಳಿಗೆ ಒಂದೊಂದು ಬಾಡಿಗೆ ಕೇಂದ್ರ ಮಾಡಿದೀವಿ. ಆ ಬಾಡಿಗೆ ಕೇಂದ್ರದಲ್ಲಿ ನಿಮ್ಗೆ ಬೇರೆ ರೈತರುಗಳು ಬಾಡಿಗೆ ಕೊಡೋಕ್ಕಿಂತ ಕಡಿಮೆ ರೇಟ್ಗೆ ಸರ್ಕಾರದಿಂದ ಬಾಡಿಗೆ ಕೊಡ್ತಾ ಇವಿ. ಅದು ಉಪಯೋಗ ಅಲ್ವಾ? ಅಂದ್ರೆ ಒಂದಿನಕ್ಕೆ ಇಷ್ಟು ಅಂತ, ಒಂದ್ ಗಂಟೆಗೆ ಇಷ್ಟು ಅಂತ. ನಾವು ರೈತರು ಬೇರೆಯವ್ರು ಯಾರು ಕಡಿಮೆಗೆ ಕೊಡ್ತಾರ ಅವ್ರಿಗಿಂತ ಕಡಿಮೆಗೆ ಇಲ್ಲಿ ಸರ್ಕಾರ ಫಿಕ್ಸ್ ಮಾಡಿರೋ ರೇಟ್ಗೆ ನಾವು ಕೊಡ್ತೀವಿ. ಮೊದ್ಲೆಲ್ಲ ನಮ್ಮೂರ್ನಾಗೆ ಅರಳಿ ಮರ ಇತ್ತಲ್ಲ, ಅಲ್ಲೊಂದ್ ಸೈಕಲ್ ಶಾಪ್ ಇತ್ತು ಗೊತ್ತಾ? ಬಾಡಿಗೆ ಸೈಕಲ್ ತಗೊಂಡು ನಾವೆಲ್ಲ ಊರ್ ತುಂಬಾ ಓಡಾಡ್ತಿದ್ವಲ್ಲ, ಹಂಗೆ ಇದುವೆ. ಈ ಮೈಸೂರು ಪಟ್ಟಣದಾಗ ಏನೋ ಮಾಡೋರು ಕಣಪ್ಪ ಸೈಕಲ್ ಗಳನ್ನ, ಟ್ರಿನ್ ಟ್ರಿನ್ ಅಂತ ಕಣಪ್ಪ ಸೈಕಲ್ ನಾಗೆ ಹೋಗೋದು. ಅಲ್ಲಿ ಎಲ್ಲೋ ಆಯ್ತು, ಅಲ್ಲೇ ನಿಲ್ಸ್ಬಿಡೋದ ಜಾಗದಲ್ಲಿ ಸೈಕಲ್ಸ್ ನಿಲ್ಸಿರ್ತಾರೆ, ಜಾಗ ಮಾಡಿರ್ತಾರೆ. ಈಗ ನೀವು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋದ್ರೆ ಇಲ್ಲಿ ತಗೊಂಡೋಗೋದು, ಅಲ್ಲಿ ನಿಲ್ಸ್ಬಿಡೋದು. ಅಲ್ಲಿಂದ ಏನಾದ್ರು ಮುಂದಕ್ಕೆ ಹೋಗ್ಬೇಕೈತೆ, ಅಲ್ಲಿಂದ ಮುಂದಕ್ಕೆ ತಗೊಂಡೋಗೋದು, ಅಲ್ಲೇ ನಿಲ್ಸ್ಬಿಡೋದು. ಸರ್ಕಾರ ಯಾಕೆ ಯೋಜನೆ ಮಾಡ್ತು ಅಂತ ರಾಜಣ್ಣ ಗೊತ್ತಿಲ್ಲ ನಿನಗೆ. ಈಗ ಎಲ್ಲ ಜನ ಕೆಲಸ ಮಾಡೋಂಗಿಲ್ಲ, ಮುಟ್ಟೋಂಗಿಲ್ಲ, ತಿಂದ್ಬಿಟ್ಟು ಕುಂತ್ಕೊಳ್ಳೋದು. ಮೊದ್ಲಂಗೇನು ಯಾರು ಕೆಲಸ ಮಾಡ್ತಾ ಇದಾರೆ ಇವತ್ತು? ಎಲ್ರಿಗೂ ದುಡ್ಡು ಬೇಕು ಕಣಪ್ಪ. ಈಗ ಹೊಸಿ ಕೊಬ್ಬು ಕರಗ್ಲಿ ಅನ್ಬಿಟ್ಟು ಈ ಸೈಕಲ್ ಯೋಜನೆ ಮಾಡೋರೆ. ಜೊತೆಗೆ ಇವತ್ತೇನು ಪೆಟ್ರೋಲ್ ಏನ್ ಕಡಿಮೆ ಇದ್ದದೆ ಮತ್ತೆ ಪೆಟ್ರೋಲ್ ಡೀಸೆಲ್ ಗಗನಕ್ಕೆ ಹೋಗದೆ, ಈ ಜನ ಗಾಡಿ ಓಡಿಸೋಕಾಗದ? ಅದು ಹೋಗಿ ದುಡ್ಡು ಖರ್ಚು ಕಮ್ಮಿ ಆಯ್ತದೆ, ಆರೋಗ್ಯನು ಬಂದಂಗ ಆಯ್ತದೆ ಅನ್ಬಿಟ್ಟು ಸೈಕಲ್ ಯೋಜನೆ ಮಾಡೋರೆ ಕಣೇಳು. ಈಗ ಆಮೇಲೆ ನಿಮ್ಮೂರ್ ಕಡೆ ಮಣ್ಣು ಪರೀಕ್ಷೆ ಎಲ್ಲ ಹೆಂಗ್ ಮಾಡಿಸ್ತಾರೆ? ಮಣ್ಣು ಆರೋಗ್ಯ ಅಭಿಯಾನ ಅನ್ಬಿಟ್ಟು ಸರ್ಕಾರದಿಂದ ಒಂದು ಯೋಜನೆ ಮಾಡಿದೀವಿ ಸುಬ್ಬಣ್ಣ. ಆ ಯೋಜನೆಯಲ್ಲಿ ಆ ರೈತರುಗಳ ಜಮೀನಿಗೆ ನಾವೇ ಹೋಗ್ಬಿಟ್ಟು ಅವ್ರಿಗೆ ಮಣ್ಣು ಯಾವ ರೀತಿ ತೆಗಿಬೇಕು ಅಂದ್ಬಿಟ್ಟು ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಹೇಳ್ಕೊಟ್ಬಿಟ್ಟು ನಮ್ಮಲ್ಲೇನೆ ಮೈಸೂರು ಜಿಲ್ಲೆಗೆ ಒಂದು ಮಣ್ಣು ಆರೋಗ್ಯ ಚಿಕಿತ್ಸಾಲಯ ಇದೆ, ನಜರ್ಬಾದ್ ತವೋ ಅದೇ ತಾಲೂಕ್ ಆಫೀಸ್ ಪಕ್ಕ, ಅಲ್ಲೊಂದು ಲ್ಯಾಬ್ ಮಾಡಿವಿ. ಇಲಾಖೆಯಿಂದ ನಾವು ಅಲ್ಲಿ ಏನು ಮಣ್ಣನ್ನ ತೆಗಿತೀವಿ ಆ ಮಣ್ಣನ್ನ ಅಲ್ಲಿ ಕಳ್ಸಿಕೊಡ್ತೀವಿ. ಅಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಅಲ್ಲೊಂದು ಚೀಟಿ ಕೊಡ್ತಾರೆ, ಮಣ್ಣು ಆರೋಗ್ಯ ಚೀಟಿ ಅಂತ. ಅದರಲ್ಲಿ ಏನ್ ಮಣ್ಣಲ್ಲಿ ಏನೇನ್ ಇದಾವೆ, ಮಣ್ಣಲ್ಲಿ ಯಾವ್ಯಾವ ಪೋಷಕಾಂಶಗಳು ಅವ, ಏನ್ ಅವಕ್ಕೆ ಏನ್ ಮಾಡ್ಬೇಕು, ಕೊರತೆ ಯಾವ್ದಿದ್ದದು, ಜಾಸ್ತಿ ಯಾವ್ದಿದ್ದದು, ನಾವೇನ್ ಹಾಕ್ಬೇಕು, ಎಲ್ಲನೂ ಅದರಲ್ಲಿ ಬರ್ದಿ ಕೊಡ್ತೀವಿ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಅದ್ ಮಾಡ್ಬೇಕಲ್ವಾ? ಇವತ್ತೆಲ್ಲ ನೀವು ಗೊಬ್ಬರಗಳು ಹಾಕಿ ಹಾಕಿ ಹಾಕಿ ಮಣ್ಣೆಲ್ಲನು ಹಾಳು ಮಾಡ್ತಾ ಕೊಟ್ಟಿದ್ದೀರಿ. ಇವತ್ತು ಖರ್ಚು ಕಮ್ಮಿ ಅನ್ಬಿಟ್ಟು ಯೂರಿಯಾ ತಗೊಂಡೋಗಿ ಎರ್ಚ್ಬಿಡೋದು, ಸ್ವಲ್ಪ ಬೆಳೆ ಬೆಳೆಸ್ಬಿಡೋದು, ತಗೊಬಿಡೋದು. ಆ ಮಣ್ಣು ಆರೋಗ್ಯ ಏನಾರು ನೋಡ್ಕೊಂಡಿದ್ದೀರಾ? ನೀವು ಮಾತ್ರ ಹೋಗಿ ಎರಡು ತಿಂಗಳು ಮೂರು ತಿಂಗಳು ಹೋಗಿ ಚೆಕ್ ಮಾಡಿಸ್ಕೊ ಬರ್ತಿದ್ದಾರೆ, 5,000 ಕೊಟ್ಬಿಟ್ಟು ಫುಲ್ ಬಾಡಿ ಚೆಕ್ ಮಾಡಿಸ್ಕೊ ಬರ್ತಿದ್ದಾರೆ. ಫ್ರೀಯಾಗಿ ಮಾಡ್ತೀವಿ ಅಂದ್ರೆ ಮಾಡಿಸ್ತಾ ಇಲ್ಲ ಅಂತ. ಇಲ್ಲಿ ನಾವು ಸರ್ಕಾರದಿಂದ ನಾವು ಇಲ್ಲಿ ಅಚ್ಚುಕಟ್ಟಾಗ ನಿಮ್ಗೆ ವ್ಯವಸ್ಥೆ ಮಾಡಿ ಅನ್ನ ಉಣ್ಣಕ್ಕೆ ಬೇಕು ಮಣ್ಣು. ಆ ಮಣ್ಣೆ ನಾ ಯಾವಾಗ ನೋಡ್ಕೊಳ್ದೆ ಹೋದ್ರೆ ನಿಮ್ಗೆ ಅನ್ನ ಎಲ್ಲಿಂದ ಬಂದದ ಅಲ್ವಾ? ನಮ್ ಸ್ತ್ರೀ ಶಕ್ತಿ ಸಂಘಕ್ಕೆ ಏನಾರು ಕೊಟ್ಟಿರಾ ಅಂತ ನೋಡಿ. ಅದ್ರಲ್ಲೂ ನಮ್ಗೆ ಅವಕಾಶ ಅದೆ ಆತ್ಮ ಯೋಜನೆಯಲ್ಲಿ ನಾವು ಮಹಿಳಾ ಗುಂಪುಗಳನ್ನ ಸಬಲೀಕರಣ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದೀವಿ. ಅವ್ರಿಗೆ ಯಾವ್ದ್ ವಿಚಾರದ ಬೇಕು ಅವ್ರ ವಿಚಾರದ ಬಗ್ಗೆ ನಾವು ತರಬೇತಿ ಕೊಡ್ತೀವಿ. ಅದಕ್ಕೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಅಂತ ಹೇಳ್ತೀವಿ. ಆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೊಡ್ತೀವಿ. ಅದ್ರ ಆಧಾರದ ಮೇಲೆ ಅವ್ರ ಗುಡಿ ಕೈಗಾರಿಕೆಗಳು ಮಾಡ್ಕೋಬಹುದು. 10,000 ರೂಪಾಯಿ ನಾವು ಅವ್ರಿಗೆ ಇಲಾಖೆಯಿಂದ ಸುತ್ತನಿಧಿ ಅಂತ ಕೊಡ್ತೀವಿ. ಅದಕ್ಕೆ ಏನೇನು ಅವಕಾಶ ಆಯ್ತದ ಅವನ್ನೆಲ್ಲ ತಗೊಳ್ಳಿಕ್ಕೆ ಮಾಡ್ಲಿಕ್ಕೆ ಅಂತ ಪರಿಕರಗಳನ್ನು. ಈಗ ನೋಡಪ್ಪ, ಈಗ ಎಲ್ಲ ಬಾಕಾವು ಬಾಕಾವು ಅಂದ್ಬಿಟ್ಟು ಎಲ್ಲ ಕಡೆ ಬಾಕಾವು ಅಂದ್ರೆ ಏನು ಹೇಳವ? ಅದೇನೋ ಗೊತ್ತಿಲ್ಲ ಬರೋಣ. ಇದೇನಿದು ಬಾಕಾವು ಬಾಕಾವು ಬಾಕಾವು ಇದೇನಾ ಟಿವಿಲಿ ಪೇಪರಲ್ಲಿ ರೇಡಿಯೋದಲ್ಲಿ ಎಲ್ಕ ಅದೇ ಸುದ್ದಿ? ಗೊತ್ತಾಗದೆ ಗೊತ್ತಾಗದೆ ಹೊಸಿ ಹಂಗೆ ನಿಧಾನ ರಾಜಣ್ಣ ಹೇಳು. ಏ ಇಲ್ ಕಣಪ್ಪ ನಂಗೆ ಗೊತ್ತಾಗಪ್ಪ. ಬಾ ಅಂದ್ರೆ ಬಾಳೆ ಆಯ್ತು, ಕಾಹು ಏನು ಹೇಳು? ಕಾ ಏನಣ್ಣ ನಂಗೆ ಗೊತ್ತಾಗ್ತಿಲ್ಲ ಕಣವ, ನಿಂಗೆ ಗೊತ್ತಾಗ್ತದೆ. ಬಾಕಾ ಅಂದ್ರೆ ಬಾಳೆಕಾಯಿ ಆಯ್ತು, ಹೂ ಅಂದ್ರೆ ಏನು? ಇವ್ರಿಗೆ ಚಕ್ಲಿನಿ ಬಿಟ್ಟು ಕೊಡಬಳೆ ಬಿಟ್ರಿ, ಇನ್ ಬಾ ಕಾವು ಬಗ್ಗೆ ಎಲ್ ಗೊತ್ತಾಯ್ತು? ಬಾಳೆಕಾಯಿ ಹುಡಿ ಅಂತ. ಈಗ ಮೈಸೂರು ಜಿಲ್ಲೆನ ಈ ಒಂದು ಪ್ರಧಾನಮಂತ್ರಿಯ ಒಂದೇ ಜಿಲ್ಲೆ ಒಂದೇ ಬೆಳೆ ಆ ಒಂದು ಯೋಜನೆ ಅಡಿಯಲ್ಲಿ ಬಾಳೆ ಬೆಳೆಯನ್ನ ಪ್ರಮುಖವಾಗಿ ಜಿಲ್ಲೆಯಲ್ಲಿ ತಗೊಂಡವ್ರೆ ಅಲ್ವಾ ಹೇಮಂತಣ್ಣ? ಹೌದು. ನೀನೇ ಬಿಡಿಸಿ ಹೇಳು. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಮಾಡಿವಿ. ಆ ಯೋಜನೆಯಲ್ಲಿ ಒಂದ್ ಜಿಲ್ಲೆಗೆ ಒಂದು ಉತ್ಪನ್ನ, ಈಗ ಮೈಸೂರು ಜಿಲ್ಲೆಗೆ ಬಾಳೆಕಾಯಿ ಕೊಟ್ಟವ್ರೆ, ಬಾಳೆಲಿ ಏನೇನು ಉತ್ಪನ್ನ ಮಾಡ್ಬೋದು. ಈಗ ನೀ ಆದ್ರೆ ಏನಪ್ಪಾ ಮಾಡ್ತೀಯ, ಬಾಳೆಕಾಯಿ ಬೆಳೆಯುತ್ತೆ, ಬಾಳೆಹಣ್ಣು ತಗೊಂಡೋಗಿ ಮಾರ್ಕೆಟ್ ಮಾರ್ತೀವಿ. ಈಗ ಅದು ಬಾಳೆಕಾಯಿಲಿ ಏನೇನು ಮಾಡಬಹುದು ಅನ್ನೋದು ಗೊತ್ತಾ ನಿನ್ಗ? ಚಿಪ್ಸ್, ಅದೊಂದು ಚಿಪ್ಸ್ ಒಂದು ಗೊತ್ತು, ಚಿಪ್ಸ್ ಬಿಟ್ರೆ ನೀನ್ ಗೊತ್ತಿಲ್ಲ. ಬಾಳೆಕಾಯಿಲಿ ಹುಡಿ ಮಾಡಬಹುದು, ಬಾಳೆಕಾಯಿ ಪುಡಿ ಮಾಡಬಹುದು ಅನ್ನೋದು ಗೊತ್ತಿದ? ಇದೇ ಮೊದ್ಲು ಕೇಳ್ತಿರೋದ್ ನೋಡ, ಅದೇ ಮತ್ತೆ ತಿಳ್ಕೋಬೇಕು. ಬಾಳೆಕಾಯಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಕೂದ್ಬಿಟ್ಟು ಅದನ್ನ ಪುಡಿ ಮಾಡ್ಬಿಡ್ಬೇಕು. ಈಗ ಬರೀ ಬಾಳೆಕಾಯಿ ಮಾಡಿದ್ರೆ ಎಷ್ಟು ದಿನ ಮುಡ್ಕಾದ್ದು ನೀನು? ಏನೊಂದು ಒಂದ್ ವಾರ ಇಟ್ಕೋಬೋದೇನ ಅಷ್ಟೇ, ಫ್ರಿಡ್ಜ್ ಗಿಡ್ಜ್ ಅಲ್ಲಿ ಇಟ್ಕೊಂಡ್ರು ಅಷ್ಟೇ. ಬಾಳೆಕಾಯಿ ಹುಡಿ ಮಾಡಿದ್ರೆ ಏನಾಯ್ತದೆ, ನೀನು ವರ್ಷಾನ್ ಗಟ್ಲೆ ಇಟ್ಕೋಬಹುದು. ಈ ಮೈದಾ ಹಸಿಟ್ಟು ಹಾಕಿ ನೀವೇನೇನ್ ಮಾಡ್ತಿರಲ್ಲ ಪದಾರ್ಥಗಳ, ಅದಕ್ಕೆ ಬಾಳೆಕಾಯಿ ಹುಡಿ ಇಟ್ಕೊಂಡು ನೀವು ಅದನ್ನ ಹಾಕೊಂಡೆ ಮಾಡ್ಲಾ. ರೊಟ್ಟಿ ತಟ್ಬೋದು, ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು. ಹೇಳದ್ನಲ್ಲ ಅವನು ಚಕ್ಲಿ ನಿಪ್ಪಟ್ಟು ಅಂತ, ಅದಕ್ಕೂ ಇದನ್ನ ಇಟ್ಟಿನ ಜಾಗದಲ್ಲಿ ಬಳಕೆ ಮಾಡ್ಬೋದು. ಶಂಕರಣ್ಣ ಶುರು ಹಚ್ಕೋತಾನೆ ಇನ್ನು, ಆ ಬಾಳೆಕಾಯಿ ಹುಡಿಲಿ ಅದ್ ಮಾಡು ಇದ್ ಮಾಡು ಅಂತ ಅವ್ನು ಇಲ್ದೇ ಇರೋದು ಒಳ್ಳೇದೇ. ಇನ್ ಗೊತ್ತಾದ್ರೆ ಆಯ್ತು ಕತೆ. ಅಲ್ಕ ಸುಬ್ಬಣ್ಣ, ಅವನ್ನ ಒಂದಿನ ಪಟ್ಟಣಕ್ಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಏನೋ ಬಾಳೆಹಣ್ಣದು ಅದು ಎಂತದೋ ಒಂದ್ ಇತ್ತು ಕಣಪ್ಪ, ಕುಡಿಸ್ಬಿಟ್ಟೆ. ಏನ್ ಕುಡಿದ್ಬಿಟ್ಟು ಅಲ್ಲ ಇಂಥದ್ನೆಲ್ಲ ಅದ್ ಎಲ್ಲಿ ಕಲ್ತ್ಕೊಂಡ್ ಬಂದಿದ್ದೆ ನೀನು ಅಂತ, ಅದೆಂತದ ಮಿಲ್ಕ್ ಶೇಕ್ ಅಂತ ಕಣಪ್ಪ, ಅದನ್ನ ಕುಡ್ದಿದ್ದ ನೋಡು, ಅದೊಂದು ಗೊತ್ತಿತ್ತು ನಂಗೆ. ಸರಿಯಾಗಿ ಬಾಳೆಕಾಯಿನ ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಬೇಕಾ? ಅಲ್ಲ ಹೋಗದು ಎಂತದು ಇಲ್ಲ ಕಣ್ಕಂಬ್ಲಕ್ಕ, ಕೊಳತದೇ ಕೊಳಗೋದದು. ಕಾಯಿ ಕೂದ ಹಾಕಿದ್ರೆ ಅದೇ ಕೊಳತದದು, ಹಣ್ಣು ಮಾಡಿ ನೀ ಕೂದ್ರೆ ಹೊಸಿ ಇದಾದಂಗ ಆಯ್ತದೆ. ಕಾಯಿನೇ ಕೂದ್ಬಿಟ್ರೆ ಎಲ್ಲಿ ಕೊಳತದದು? ಈಗ ಅದಕ್ಕೆ ಆದಂತ ಮಿಷಿನ್ಗಳು ಬಂದವೆ, ಡ್ರೈಯರ್ಗಳವೆ. ಕೂದಿ ಕೂದಿ ಕೂದಿ ನೀನು ಡ್ರೈಯರ್ ಒಳಗೆ ಹಾಕ್ಬಿಟ್ರೆ ಒಣಗಿಸ್ ಕೊಟ್ಬಿಡ್ತದೆ ಈಚೆಗೆ. ಅದೇ ಅದ ನೀನ್ ಮಿಕ್ಸಿಗೆ ಹಾಕೊಂಡ್ ರುಬ್ಕೊಳ್ಳೋದು ಅಷ್ಟೇ, ಪುಡಿ ಮಾಡ್ಕೊಳ್ಳೋದು, ಪುಡಿ ಬಂದ್ಬಿಡ್ತು. ಚೆನ್ನಾಗಿದೆ ಇದೊಂಥರ ಮಾಡ್ಬೇಕು. ಇನ್ನು ಈ ಕಮಲಕ್ಕಂಗ್ ಹೇಳ್ಕೊಟ್ಟೆ, ಇನ್ನು ಶಂಕರಣ್ಣ ಬರೋ ಅಷ್ಟೊತ್ತಿಗೆ ಬಾಳೆಕಾಯಿ ಉಡಿಲಿ ಏನಾರು ಮಾಡಿಟ್ಟಿರ್ತ. ನೀನ್ ನಿಮ್ಗೂ ಆಯ್ತಲ್ರಪ್ಪ ಒಳ್ಳೆ ತಿಂಡಿಗಳು, ನೀನು ಬರೋಣ ಇಷ್ಟೆಲ್ಲ ಹೇಳಿದ್ಯಾಪ್ಪ ಕಾಣೆ. ಇಲ್ಲ ಈಗ ಏನೆಲ್ಲ ಮಾಡ್ಬೋದು ಹೇಳ್ಬಿಡು ವಸಿ, ಕಮಲಕ್ಕಂಗ್ ಗೊತ್ತಾಗ. ಈಗ ಬಾಳೆಕಾಯಿಲಿ ಬಾಳೆಕಾಯಿ ರೊಟ್ಟಿ ಮಾಡ್ಬೋದು, ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಕೋಬಹುದು. ಇನ್ ನೀವೇನು ಇದಕ್ಕೆ ಈಗ ಯಾವ್ಯಾವ ತರ ತರದೆಲ್ಲ ರೊಟ್ಟಿಗಳು ಬಂದವಲ್ಲಪ್ಪ, ಅವಾಗ ರೊಟ್ಟಿಗಳಿಗೆ ಇವಕ್ಕೂ ಹೊಸ ಹೊಸಿ ಬೆರೆಸಿ ಬೆರೆಸಿ ಹಾಕ್ಬಿಟ್ರೆ ಅದು ಒಳ್ಳೆ ಚೆನ್ನಾಗಿ ರುಚಿಯಾಗಿರ್ತದೆ, ನಿಮ್ಗೆ ಆರೋಗ್ಯಕ್ಕೂ ಒಳ್ಳೇದು. ಮೈದಾ ಹಸಿಟ್ಟನ್ನ ಕಡಿಮೆ ಮಾಡ್ದಂಗೂ ಆಯ್ತದೆ, ಒಳ್ಳೆ ನಿಮ್ಗೆ ರುಚಿ ರುಚಿಯಾಗೂ ಇರ್ತದೆ, ಆರೋಗ್ಯಕ್ಕೂ ಒಳ್ಳೇದು. ಸಿಗ್ತದೆ. ಈಗ ಬಿಸಿಯ ಇಷ್ಟಕ್ಕೆ ನಿಲ್ಬಾರದು, ಯಾಕಂದ್ರೆ ಬರೀ ಮಾಡ್ಕೊಳ್ಳೋದು ತಿನ್ನೋದು ಆಯ್ತಲ್ಲ, ಯಾಕದನ್ನ ಆಯ್ಕೆ ಮಾಡ್ತಾವ್ರೆ ಅಂದ್ರೆ, ರೈತ ಬೆಳೆದಂತ ಬಾಳೆಗೆ ಆ ಒಂದು ಹಂಗಾಮ್ನಲ್ಲಿ ಆ ಒಂದು ಕಾಲದಲ್ಲಿ ಒಳ್ಳೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ಪರ್ಯಾಯವಾಗಿ ಒಂದು ಮೌಲ್ಯವರ್ಧನೆ ಈ ತರ ಮಾಡ್ಬೋದು, ಇದನ್ನ ಪುಡಿ ಮಾಡಿ ಇಟ್ಕೊಳ್ಬಹುದು, ಅದಕ್ಕೊಂದು ಬ್ರ್ಯಾಂಡ್ ಇಟ್ಟು ಹೆಸರಿಟ್ಟು ಮಾರಾಟ ಮಾಡ್ಬೋದು, ಕೆಜಿಗೆ ಇಷ್ಟು ಅಂತ ಮಾರಾಟ ಮಾಡ್ಬೋದು. ನಮ್ ನಂಜನಗೂಡು ಬಾಳೆಹಣ್ಣು ಇತ್ತಲ್ಲ ಹಂಗೆ, ಹೆಸರು ಹೇಳದ್ದು ನಂಜನಗೂಡು ಬಾಳೆಹಣ್ಣು ಇತ್ತು. ಈಗ ನಿನ್ಗಿಷ್ಟ, ನಿನ್ಗೆ ಉದಾಹರಣೆ ಕೊಡ್ಬೇಕಾದ್ರೆ, ಈಗ ಗಂಧದ ಮರ ಬೆಳೀತಿಯ, ಗಂಧದ ಮರನ ಮಾರಾಟ ಮಾಡ್ಬೇಕು. ಏನ್ ಮಾಡ್ತೀಯ ನೀನು? ಮರ ಕುಯ್ತೀಯ, ಮಾರಾಟ ಮಾಡ್ತೀಯ. ಅದಕ್ಕೇನೋ ಒಂದ್ ರೇಟ್ ಒಂದು ಫಿಕ್ಸ್ ಮಾಡಿರ್ತಾರೆ ಮರಕ್ಕೆ, ಅಷ್ಟನ್ನು ಕೊಡ್ತಾರೆ ಕೆಜಿಗೆ. ಅದೇ ಮರನ ನೀನು ಆ ಮರದಲ್ಲಿ ಗಂಧದ ಎಣ್ಣೆ ತೆಗದಿ ಅದನ್ನ ಈಗ ಸೋಪ್ ಮಾಡೋ, ಇಲ್ಲ ಗಂಧದ ಪುಡಿ ಮಾಡೋ, ಇಲ್ಲ ಗಂಧದ ಹಾರ ಮಾಡೋ ಮಾರದ್ರೆ ಎಷ್ಟಾಯ್ತದ ಹೇಳು ದುಡ್ಡು? ಇನ್ನು ಜಾಸ್ತಿ ಆಯ್ತದೆ ಅಲ್ವಾ? ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಸರ್ಕಾರ ಮಾಡಿರೋದು, ಅದ ನೀವು ತಿಳ್ಕಲಿ ಅಂತ ಈ ಯೋಜನೆ ಮಾಡೋರೆ. ಈ ಬಾಳೆ ಬೆಳೆಯವ್ರು ಯಾರ್ಯಾರು ಇದ್ರೆ ಅವ್ರಿಗೆ ಹೇಳು. ಇದಕ್ಕೆ ಸಾಲಿ ಕಿಲ್ವಲ್ಲ, ಇನ್ನು ಅವ್ನ್ ಮಾಡ್ಕೊಬಿಟ್ರೆ ಇನ್ನು ಮಾರದಂಗೆ ಇಲ್ಲ. ಅವ್ನ ಜಾಗದಲ್ಲಿ ಹೊಸಿ ಬೆಜಲ್ ಬಿಟ್ಟವನು ಎಲ್ಲ ಹಂಗೆಯೇ ಹಂಗ ಬಾಳೆ ಗಿಳೆ ಹಾಕ್ಸಿ. ಆಮೇಲೆ ಅದೇನೋ ಒಂದ್ ಯೋಜನೆ ಬಂತಲ್ಲಪ್ಪ, ನೀವು ಕ್ಷೇತ್ರ ವಿಸ್ತರಣಾ ಯೋಜನೆ ಅಂತ, ಅದಕ್ಕೆ ಹೊಸಿ ಬಾಳೆ ಹಾಕ್ಬೇಕು ಅಂತ ಮಾಡವನು. ಒಳ್ಳೆ ಯಾವ ಆಯ್ತಲ್ಲ ಹಂಗಾರೆ, ಇನ್ನೇನು ಅದ್ರಲ್ಲೂ ಒಂದಷ್ಟು ದುಡ್ಡು ಬರ್ತದ ಇಲಾಖೆ ಅದೇ ಜಾಗ ನನ್ ಜಮೀನ್ಲು ಹೊಸಿ ಅದೇ ವಿಸ್ತರಣೆ ಮಾಡ್ಕೊಳ್ಳೋ ಅಂತ ಹೋದ್ ವಾರ ಹೇಳಿದ್ರು ಇವ್ರು ಸುಬ್ಬಣ್ಣ. ಹಂಗ ಮತ್ತಿನ್ನೇನೆಲ್ಲ ತಿಳ್ಕೊಂಡಿದ್ದೀರಲ್ಲಪ್ಪ ನೀವು, ಇನ್ನೂ ಹೊಸಿ ಗೊತ್ತಾಗ್ಲಿ, ಇನ್ನಷ್ಟು ತಿಳಿಲಿ ಅಂತ ನೀನ್ ಕರ್ಕೊಂಡ್ ಬಂದದ್ದು. ಒಳ್ಳೆ ಕೆಲಸ. ಈಗ ಇನ್ನು ಏನೆಲ್ಲ ಯೋಜನೆಗಳು ಈಗ ಜಾರಿಯಲ್ಲಿ ಹೇಳಪ್ಪ. ಈಗ ಇಲಾಖೆಯಲ್ಲಿ ಏನ್ ನಿಮ್ಗೇನ್ ಗೊತ್ತಿಲ್ಲಿರೋದು ಏನು ಇಲ್ಲ. ನಾವು ಆಗಾಗ ಒಂದ್ ಫೋನ್ ಗೇನ್ ಮಾಡೋದೋ ಇಲ್ಲ ಬಂದಾಗ ಹಿಂಗ್ ಕೇಳ್ಕೊಳ್ಳೋದೋ ಮಾಡೋದೋ ಮಾಡಿದ್ರೆ ಆಯ್ತೆ. ಈ ಹೋಬಳಿಗೆ ಒಂದೊಂದು ರೈತ ಸಂಪರ್ಕ ಕೇಂದ್ರಗಳು ಅವೆ. ಎಷ್ಟ್ ದಿನ ಬಂದಿದಾರೆಪ್ಪ ನೀವು? ನಾವು ಬತ್ತೀವಿ ಕಣ್ಣ, ಕೇಂದ್ರಕ್ಕೆ ಹೋಗ್ತೀವಿ. ಯಾವಾಗ ನೀವು ಮಾತಾಡೋದೇ ನೋಡಿಲ್ಲ, ನಾ ಕೇಳೋದು ನೋಡಿಲ್ಲ, ಈಗ ಹೊಸಿ ಎಲ್ಲೋ ಈಗ ಕಾಣಿಸ್ಕೊತಾ ಇದಾರೆ. ನೀನು ಹೊರಗಡೆ ಹೋಗ್ತಿರ್ತೀರ ಜಮೀನ್ಗಳಿಗೆಲ್ಲ ಹೋಗ್ತಿರ್ತೀವಿ, ನಾವ್ ಆ ಟೈಮಲ್ಲಿ ಹೋಗಿರ್ತೀವಿ. ಫೋನ್ ಮಾಡ್ಬಿಟ್ರೆ ಮುಗ್ದೈತರ ಜನ ಆಯ್ತು ಮಾಡೋ ತಕ್ಕ ಇನ್ನೇನು ಫೋನ್ ಇರೋದೇ ಅದಕ್ಕೆ ಅಲ್ವಾ ಉಪಯೋಗ ಮಾಡ್ಕೊಳೋ. ಈಗ ಏನು ಈಗ ಬೆಳೆ ಬೆಳಿತೀಯ, ಬೆಳೆಗೆ ಏನೋ ಒಂದ್ ರೋಗ ಸಮಸ್ಯೆ ಆಯ್ತು, ಒಂದ್ ಔಷಧಿ ಬೇಕು. ಇಲಾಖೆ 50% ಅಲ್ಲಿ ಕೊಡ್ತಾ ಇಲ್ವಪ್ಪ ಸಹಾಯದಲ್ಲಿ ಹೇಳಪ್ಪ. ಈಗ ಯಾವ್ದೋ ಒಂದು ಈಗ ಭತ್ತ ಬೆಳಿತೀಯ, ಈಗ ಭತ್ತಕ್ಕೆ ಈಗ ಈಗ ಆಲ್ರೆಡಿ ಎಲ್ಲ ನಾಟಿ ಆಗವೆ ಭತ್ತ. ಈಗ ಅಲ್ಲಲ್ಲಿ ಹೊಸಿ ಗರಿ ಕತ್ತರಿಸ್ತಾವೆ ಹುಳಗಳು, ಅಲ್ಲಲ್ಲಿ ಹೊಸಿ ಬೆಂಕಿ ರೋಗ ಬರ್ತದೆ. ಏನ್ ಮಾಡ್ಬೇಕು? ಔಷಧಿ ಹೊಡಿಬೇಕು. ಈಗಲೇ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಅದ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಬ್ಯಾವಿಸ್ಟಿನ್ ಕೊಡ್ತಾ ಇದೀವಿ 50% ಅಲ್ಲಿ. ಬ್ಯಾವಿಸ್ಟಿನ್ ಔಷಧಿನ ಒಂದ್ ಲೀಟರ್ಗೆ 2 ಗ್ರಾಮ್ ಆಗಿ ಹಾಕೊಂಡು ಕ್ಲೀನ್ ಆಗಿ ಸ್ಪ್ರೇ ಮಾಡ್ಬಿಡು ಮಳೆ ನೋಡ್ಕೊಂಡು. ಸರಿ ಹಾಕ್ಬಿಟ್ಟು 3 ದಿನ ನೀರ್ ಹಾಯಿಸ್ಬೇಡ. ಹಾಕ್ಸ್ಬಿಟ್ರೆ ನಿಮ್ಗೆ ಬರೋ ರೋಗ ಮುಂದೆ ಕಂಟ್ರೋಲ್ ಆಯ್ತದೆ. ಈಗೆಲ್ಲ ಮಾಡ ನೋಡು, ಮಳೆ ಏನ್ ಮಳೆ ಆಡ್ತಾ ಕೂತದ ಮಾಡ, ರೋಗಗಳು ಜಾಸ್ತಿ. ಹಂಗಾಗಿ ಈಗ ಹೊಸ ಒಂದ್ ಮೈ ಔಷಧಿ ಹೊಡೆದ್ ಬಿಟ್ರೆ ಮುಂದೆ ಕಂಟ್ರೋಲ್ ಆಯ್ತದೆ. ಅದಕ್ಕೆ ನಾವು ಸಸ್ಯ ಸಂರಕ್ಷಣೆ ಯೋಜನೆಯಲ್ಲಿ ನಾವು ಔಷಧಿ ಕೊಡ್ತಾ ಇವಿ. ಏನು 50% ಅಲ್ಲಿ. ಈಗ ಏಮಂತಣ್ಣ, ಈಗ ಕಮಲಕ್ಕನ ಪ್ರಶ್ನೆ ಅರ್ಧಕ್ಕೆ ನಿಂತೋಯ್ತಲ್ಲ. ನಾವು ಬಕಾ ಹೂ ಅಂದ್ ಏನು ಅಂತ ಕೇಳಿದ್ವಿ. ಬಾಕಾ ಹೂ ಅಂದ್ರೆ ಅವಳು ಹೇಳಲಿಲ್ಲ, ಅಲ್ಲಿಗೆ ನಿಂತೋಯ್ತು. ಏನೋ ಹೇಳ್ತಿದ್ಯಲ್ಲಪ್ಪ ಈ ಅವ್ರ ಗುಂಪುಗಳಿಗೆ ಏನೋ ಸಹಾಯಧನ ಎಲ್ಲ ಕೊಡ್ತೀವಿ ಅಂತ. ಹ್ಞೂ ಕಾರಣ ಈಗ ಹೇಳದ್ನಲ್ಲ ಅದೇ. ಈಗ ಈಗ ರೈತ ಮಹಿಳೆಯರು ಏನಾದ್ರು ಮಾಡ್ತೀವಿ ಅಂತ ಬಂದ್ರೆ ಈಗ ಬಾಳೆಕಾಯಿನೇ ತಗಪ್ಪ. ಈಗ ಬಾಳೆಕಾಯಿ ಉಡಿಲಿ ನಾವೇನೋ ಒಂದ್ ಮಾಡ್ತೀವಿ, ನಮ್ಗೊಂದು ಅನುಕೂಲ ಮಾಡಿಕೊಡಿ ಅಂತ ಅಂದ್ರೆ ನಾವ್ ಅಂತ ಗುಂಪನ್ನ ಆಯ್ಕೆ ಮಾಡ್ಕೋತೀವಿ. ಫಸ್ಟ್ ಅವ್ರಿಗೊಂದು ಟ್ರೈನಿಂಗ್ ಕೊಡ್ತೀವಿ. ಅವ್ರಿಗೆ ಈಗ ನೀವ್ ಎಷ್ಟು ಜನ ಇರ್ತಿದ್ದಾರೆ? ಒಂದ್ 15 ಜನ ಇರ್ತಿದ್ದಾರೆ ಒಂದ್ ಗುಂಪಲ್ಲಿ. ಆ ಗುಂಪು ಅವ್ರಿಗೆ ಫಸ್ಟ್ ಬಾಳೆಕಾಯಿ ಉಡಿ ಅಂದ್ರೆ ಏನು, ಇದ್ರಲ್ಲಿ ಏನೇನೆಲ್ಲ ಮಾಡ್ಬೋದು, ಯಾವ ರೀತಿ ಪ್ಯಾಕಿಂಗ್ ಮಾಡ್ಬೇಕು, ಯಾವ ರೀತಿ ಮಾರಾಟ ಮಾಡ್ಬೋದು, ಇದನ್ನೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಬಿಟ್ಟು ಜೊತೆಗೆ ಒಂದ್ 10,000 ರೂಪಾಯಿ ಸುತ್ತನಿಧಿ ಅಂತ ಕೊಡ್ತೀವಿ ಆತ್ಮ ಯೋಜನೆಯಲ್ಲಿ. ಆ ಸುತ್ತನಿಧಿ ತಗೊಂಡು ನೀವು ಮೂಲಭೂತವಾಗಿ ನಿಮ್ಗೆ ಏನೇನು ಬೇಕು ಅವೆಲ್ಲ ತಗೊಂಡು ನಾವು ಕೊಟ್ಟ ಟ್ರೈನಿಂಗ್ ಉಪಯೋಗಿಸ್ಕೊಂಡು ಒಂದು ಯಾವ್ದಾದ್ರು ಒಂದೊಂದು ಮನೆ ಮಾಡ್ಕೊಂಡು ಆ ಮನೆಯಲ್ಲಿ ನೀವು ಇವೆಲ್ಲನೂ ಮಾಡ್ಕೊಂಡು ನೀವೊಂದು ಗುಂಪಲ್ಲಿ ನೀವು ಸ್ವಾವಲಂಬನೆಯಾಗಿ ಕೆಲಸ ಮಾಡ್ಬೇಕು. ಅಂದ್ರೆ ನಮ್ಗೆ ಉಡಿ ಸಿಗ್ಬೇಕು ಮಾಡಕ್ಕೆ. ಬಾಳೆಕಾಯಿ ಸಿಕ್ಕರ್ ನಿಮ್ಗೆ ಉಡಿ ಸಿಕ್ಕ್ರೆ ನಮ್ಗೆ ಮಿಷಿನ್ ಬೇಕಲ್ಲ ಅದೆಲ್ಲ ಒಣಗಿಸಿ ಪುಡಿ ಮಾಡಕ್ಕೆ. ಮಿಷಿನ್ ಬೇಕು ಅಂತಾರ ಅದಕ್ಕೆ ಮಿಷಿನ್ಗೆ ತೋಟಗಾರಿಕೆ ಇಲಾಖೆ ಐತೆ. ತೋಟಗಾರಿಕೆ ಇಲಾಖೆಯಿಂದ ಮಿಷಿನ್ ತಗೊಳ್ಳಿಕ್ಕೆ ಅನುದಾನ ಕೊಡ್ತಾರೆ. ಈಗ ಒಂದು ಈಗ ಯೋಜನೆ ಮಾಡಿರೋದೇ ಅದಕ್ಕೋಸ್ಕರ, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ. ನೀವೆಲ್ಲ ಸೇರ್ಕೊಂಡು ನಾವು ಮಾಡ್ತೀವಿ ಅಂತ ಅನ್ಬಿಟ್ಟು ಅವ್ರಿಗೊಂದು ಮನವಿ ಕೊಟ್ರೆ ನಿಮ್ಗೇನು ವ್ಯವಸ್ಥೆ ಬೇಕು ಅವರು ಸಬ್ಸಿಡಿಲಿ ಮಾಡ್ಕೊಡ್ತಾರೆ. ಬ್ಯಾಂಕ್ ಇಂದ ಲೋನು ಸಿಗ್ತವೆ. ಈಗ ಇವರು ಈಗ ಸುತ್ತನಿಧಿ ಅನ್ಬಿಟ್ಟು 10,000 ರೂಪಾಯಿ ಕೊಡ್ತಾರಲ್ಲೇನು, ಇವ್ರ ಇಲಾಖೆಯಿಂದ ಏನಾಯ್ತದೋ ಅದನ್ನ ಇವ್ರು ಮಾಡ್ತಾರೆ. ಉಳಿದದ್ನ ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಕೇಳ್ಕೋಬೇಕು ಅಂತ ಹೇಳ್ತೀವಿ. ನೀವು ರೈತರುಗಳು ಅಂತಂದ್ರೆ ಬರೀ ಕೃಷಿ ಇಲಾಖೆ ಒಂದೇ ಅಲ್ಲ, ನಿಮ್ಗೆ ತೋಟಗಾರಿಕೆ ಇಲಾಖೆ ಐತೆ, ರೇಷ್ಮೆ ಇಲಾಖೆ ಇದೆ, ಪಶುಸಂಗೋಪನೆ ಇಲಾಖೆ ಐತೆ, ಮೀನುಗಾರಿಕೆ ಇಲಾಖೆ ಇದೆ, ಅರಣ್ಯ ಇಲಾಖೆ ಇದೆ, ಇವೆಲ್ಲನೂ ಎಳ್ಕೋಬೇಕು ಜೊತೆಗೆ. ನೀವು ಬರೀ ಕೃಷಿ ಇಲಾಖೆ ಒಂದೇ ನಿಮ್ಗೆ ಆಯ್ಕಿಲ್ಲ, ಎಲ್ಕ ತಗೋಬೇಕು. ಅವೆಲ್ಕ ತಗೊಂಡು ಅಲ್ಲಿರೋ ಸವಲತ್ತುಗಳನ್ನ ಉಪಯೋಗಿಸ್ಕೊಂಡ್ರೆ ನೀವು ಮುಂದೆ ಬರೋಕ್ ಆಗೋದು. ಸುಮ್ನೆ ಕೂತ್ಕೊಂಡು ಮಾತಾಡೋ ಪ್ರಯೋಜನ ಏನು? ಇವೆಲ್ಲ ಮಾಡ್ಕೋಬೇಕು, ಮಾಹಿತಿ ತಿಳ್ಕೋಬೇಕು. ಆಮೇಲೆ ರಾಜಣ್ಣ ಇನ್ನೊಂದು ಮುಖ್ಯ ಏನ್ ಗೊತ್ತಾ, ನಾವೆಲ್ಲ ಮಾತಾಡ್ತಿದ್ವಿ ನೋಡು, ಈ ರೈತ ಉತ್ಪಾದಕರ ಸಂಘ ಅಂತ, ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಜಿಲ್ಲೆಯಲ್ಲೂ ಆಗ್ಬೇಕು, ಕರ್ನಾಟಕದಲ್ಲೇ ಎಷ್ಟಪ್ಪ ಒಂದು 7,000 ಅಂತ. 7,000 ರೈತ ಉತ್ಪಾದಕ ಸಂಸ್ಥೆ ಮಾಡ್ಬೇಕು ಅಂತ ಈ ಸರಿ ಗುರಿ ಹಾಕೊಂಡಿವಿ ಸರ್ಕಾರದಿಂದ. ಈಗ ನೀವು ನಿಮ್ ಊರಲ್ಲಿ ಸಂಘಗಳು ಮಾಡ್ಕೊಂಡಿರ್ತೀರಿ, ಯಾವ್ದೋ ಗಣಪತಿ ಸಂಘ, ಗೌರಿ ಸಂಘ, ಏನೇನೋ ಮಾಡ್ಕೊಂಡಿರ್ತಿದ್ದಾರೆ. ಅದ್ರಲ್ಲಿ ಎಷ್ಟೊಂದು 15-20 ಜನ ಇರ್ತೀರಿ. ಅಂತ ಸಂಘಗಳನ್ನೆಲ್ಲ ಸೇರಿಸಿ, ಎಲ್ಲಾ ಸಂಘಗಳನ್ನು ಸೇರಿಸಿ ತಾಲೂಕಲ್ಲಿ ಒಂದು ಹೋಬಳಿ ಅಂತ ತಕೊಂಡು, ನಮ್ ಹೋಬಳಿಲಿರೋ ಎಲ್ಲಾ ಈ ಸಣ್ಣ ಸಣ್ಣ ಸಂಘಗಳನ್ನ ರೈತರುಗಳನ್ನೆಲ್ಲ ಸೇರಿಸ್ಕೊಂಡು ಅದು 1,000 ಜನ ಆಗ್ಬೇಕು. ಸರಿ ಸರಿ, 1,000 ಜನ ಒಂದು ಹೋಬಳಿಗೆ, ಒಂದು ಸಂಸ್ಥೆ 1,000 ಜನ ಸೇರಿಸ್ಕೊಂಡು ಅವನ್ನೆಲ್ಲ ಒಗ್ಗೂಡಿಸಿ ಅದಕ್ಕೊಂದು ಕಮಿಟಿ ಮಾಡಿ ಅಲ್ಲೊಂದು ಬಾಡಿ ಇರ್ತದೆ. ಈಗ ನೀವು ಮಾಡ್ಕೊಂಡಾಗ ಅಧ್ಯಕ್ಷ, ಉಪಾಧ್ಯಕ್ಷ, ಡೈರೆಕ್ಟರ್ಗಳೆಲ್ಲ ಮಾಡ್ಕೊತಿರಲ್ಲ, ಹಂಗ ಅದಕ್ಕೂ ಒಂದ್ ಬಾಡಿ ಇರ್ತದೆ. ಆ ಬಾಡಿ ಮಾಡ್ಕೊಂಡು ಆಮೇಲೆ ಸರ್ಕಾರದಿಂದ ಅದನ್ನ ರಚನೆ ಮಾಡ್ಕೊಳಕು ನಿಮ್ಗೆ 10 ಲಕ್ಷ ರೂಪಾಯಿ ತನಕ ಅನುದಾನ ಕೊಡಕ್ ಅವಕಾಶ ಇದೆ. ಅದ್ರ ಉದ್ದೇಶ ಏನ್ ಕೇಳು, ಮಾಡೋದೇ ಅದಕ್ಕೆ ಅಂದ್ರೆ, ಈಗ ನೀವು ಬೆಳೆ ಬೆಳಿತೀರಿ ನಿಮ್ಗೆ ಮಾರ್ಕೆಟ್ ಸಿಗುದಿಲ್ಲ, ಈಗ ನೀನ್ ಒಬ್ಬನೇ ತಗೋತಿಯ, ಅವ್ನ ಹೇಳ್ದಷ್ಟು ಕೊಟ್ಬಿಟ್ಟು ಬರ್ಬೇಕು. ಈಗ 1,000 ಒಮ್ಮೆ ತಗೊಂಡು ಹೋಗಿ ಮಡಿಕೊಂಡ್ರೆ ನಮಗ್ ಇಷ್ಟ ಬಂದಂಗ ನಾವೇ ರೇಟ್ ಫಿಕ್ಸ್ ಮಾಡ್ಕೋಬಹುದಲ್ಲ. ಅದು ವಿಚಾರ. ಈಗ 1,000 ರೈತರು ಬೆಳೆದಿರೋ ಬೆಳೆ ನಾನ್ ಮಡಿಕೊಂಡಾಗ ನಮ್ ತಕ್ಕೆ ಬರ್ಬೇಕಲ್ಲ ಅವನು, ನಾವ್ ಫಿಕ್ಸ್ ಮಾಡೋದ್ ತಗೋಬೇಕು, ಆಗ ನಿಮ್ಗೆ ಲಾಭ ಆಯ್ತಾ? ಆಮೇಲೆ ಈ ಗೊಬ್ಬರ ಗಿಬ್ರ ತರೋದು ಎಲ್ಲ ವಸಿ ಗೊಬ್ಬರಕ್ಕೆ, ಗೊಬ್ಬರಕ್ಕೆ ಏನ್ ಮಾಡ್ತೀಯ, ಸಿಟಿಗೆ ಹೋಯ್ತಿ ಅಲ್ಲಿ ಅಂಗಡಿಲಿ ಇರ್ತದೆ ತಗೋಬತ್ತಿ. ಆದ್ರೆ ಈ ಸಂಘ ಮಾಡ್ಕೊಂಡಾಗ ಏನಾಯ್ತದೆ, ನೀ ಉತ್ಪಾದಕ ಕಂಪನಿ ಮಾಡ್ಕೊಂಡಾಗ 1,000 ಜನಕ್ಕೂ ಬೇಕು ಅಂತ ಏನ್ ಮಾಡ್ತೀವಿ, ಸಂಘದಿಂದಾನೆ ಒಂದ್ ಲೈಸೆನ್ಸ್ ತಗೋತಾರ, ಸಂಘದಿಂದಾನೆ ಗೊಬ್ಬರದ ಲೈಸೆನ್ಸ್ ತಗೊಂಡು ಸಂಘದಲ್ಲೇ ತರಿಸ್ತಾರೆ, ಕಂಪನಿಯಿಂದ ಡೈರೆಕ್ಟ್ ಆಗಿ ತರಿಸ್ಬಿಡ, ಡೈರೆಕ್ಟ್ ಆಗಿ ಬಂದ್ಬಿಡ್ತದೆ ಸಂಘಕ್ಕೆ, ಕಮ್ಮಿಲೂ ಸಿಗ್ತದೆ, ಇನ್ನು ಕಡಿಮೆಲೂ ಸಿಗ್ತದೆ, ಎಲ್ಕ ಕೊಡಕ್ಕೂ ಅನುಕೂಲ ಆಯ್ತದೆ. ಈಗ ನಿನ್ಗೆ ಈಗ ಅಲ್ಲಿ ಔಷಧಿ ಅಂಗಡಿಗೆ ಹೋದ್ರೆ ಅವ್ನು ಇವತ್ ನಾಳೆ ಬಾ ಇದಕ್ಕೆ ಅಷ್ಟು ಇಷ್ಟು ಅಂತ ಹೇಳ್ಬೋದು, ಇಲ್ಲ ಹಂಗಿಲ್ವಲ್ಲ, ಕಡಿಮೆಗೆ ಸಿಗ್ತದೆ ನಿನಗೆ, ಅದು ಒಂದು ಉಪಯೋಗ ಆಯ್ತದೆ. ಇದಕ್ಕೆಲ್ಲ ನಿಮ್ಗೆ ಮುಖ್ಯ ಮಾರ್ಕೆಟ್ಗೆ ಸಮಸ್ಯೆ ಆಗಿರೋದ್ರಿಂದ ನಿಮ್ ಖರ್ಚು ಕೋಸಿ ಕಮ್ಮಿ ಆಗಲಿ, ಅದೇ ಜಾಸ್ತಿ ಆಗಲಿ, ಆತರ ಈಗ ಹೇಳದ್ನಲ್ಲ, ಈಗ ಬಾಳೆಕಾಯಿ ಉಡಿ, ಈಗ ಕಮಲಕ ಒಬ್ಳೆ ಮಾಡಕುವೆ ಕಂಪನಿಯವ್ರು ಎಲ್ಲಾ ಸೇರ್ಕ ರೈತರುಗಳು ಮಾಡಕು, ಏನಾಯ್ತು ಎತ್ತೋಸ ಜಾಸ್ತಿ ಆಯ್ತು, ಹೊರ ಬೀಳೋದಿಲ್ಲ ಯಾರಿಗೂ ಆಗ, ಎಲ್ಲ ಒಟ್ಟಿಗೆ ನಮ್ಗೆ ಕ್ಲಬ್ ಆಗಿ ಸಿಗ್ತದೆ, ಜಾಸ್ತಿ ಸಿಗ್ತದೆ, ಒಂದ್ ಕಂಪನಿ ಮೂಲಕ ನಾವು ಮಾರ್ಕೆಟ್ ಮಾಡಿ ನಾವೇ ಒಂದ್ ಬ್ರ್ಯಾಂಡ್ ಮಾಡ್ಕೋಬಹುದು. ಈಗ ನೀವೆಲ್ಲ ರೈತರಾಗಿದ್ದವ್ರು ಅವಾಗ ಉದ್ಯಮಿಗಳು ಆಗೋಯ್ತೀರಿ, ಇನ್ ಎಲ್ಗ ಹೋಗ್ಬೇಕಪ್ಪ ಸಂಪಾದನೆ ಮಾಡಕ ನೀವು, ನಮ್ತವೇ ಇರ್ತದೆ ಎಲ್ಲ ಸಂಪಾದನೆ, ಹಿಂಗೆ ಯಾವಾರ ಇದು ಸರ್ಕಾರದ ಯೋಜನೆಗಳು ಹಿಂಗದೆ, ನೀವು ಇದ ಉಪಯೋಗಿಸ್ಕೊಂಡಿ, ನಾಲ್ಕು ಜನ ರೈತರುಗಳಿಗೆ ಹೇಳ್ಬೇಕು. ನೋಡವ ಬಾಕ ಹೂ ಒಂದ್ ಒಂದೇ ಇಟ್ಕೋಬಿಡಿ, ನಾನಾ ತರದ್ದು ಒಂದಷ್ಟನ್ನ ಸೇರಿಸ್ಕೊಂಡು. ಈಗ ಬಾಳೆಕಾಯಿ ಬಾಕ ಹೂ ಒಂದು ಉದಾಹರಣೆ, ಟಮೋಟೋಲಿ ಟಮೋಟೋಲಿ ಏನ್ ಮಾಡ್ತೀವಿ, ರೇಟ್ ಸಿಗ್ಲಿಲ್ಲ ಅಂದ್ರೆ ಎರ್ಚ್ಬಿಟ್ಟು ಬಂದ್ಬಿಡ್ತೀವಿ, ಆ ಟಮೋಟೋಲಿ ಏನ್ ಮಾಡ್ಬೋದು, ಜಾಮ್ ಮಾಡ್ಬೋದು, ಜೆಲ್ಲಿ ಮಾಡ್ಬೋದು, ಕೆಚಪ್ ಮಾಡ್ಬೋದು, ಬಟ್ ತಗೊಂಡೋಗಿ ಎಸ್ ಬಿಡ್ತೀರಿ, ಬೆಲೆ ಸಿಕ್ಲಿಲ್ಲ ಅನ್ಬಿಟ್ಟು ಬಂದ್ಬಿಡೋದು. ಹಿಂಗ್ ಮಾಡ್ದಾಗ ಏನಾಯ್ತದೆ, ಎಲ್ಲಾ ಬೆಳೆ ನೀ ಯಾವ ಬೆಳೆ ತಗಂದ್ರು ಅದ್ರಲ್ಲಿ ಏನಾರು ಒಂದ್ ಮಾಡ್ಬೋದು, ಅವಕಾಶಗಳವೆ, ಅದ ಯೋಚನೆ ಮಾಡ್ಬೇಕು ರೈತ. ಇವತ್ತು ಅರಿಶಿನ ತಗತ್ತೀರಿ, ಅರಿಶಿನ ಏನ್ ಮಾಡ್ತೀರಿ ನೀವು, ಅರಿಶಿನ ಬೆಳಿತೀರಿ, ಅರಿಶಿನದಂಗ್ ಮಾರ್ಬಿಡ್ತೀರಿ, ಅರಿಶಿನನೇ ನೀವೇನೆ ಎಲ್ಲಾನು ವ್ಯವಹಾರ ಮಾಡಿ ಒಂದು ಪುಡಿ ಮಾಡ್ಬಿಟ್ಟು ನೀವೇ ಒಂದ್ ಬ್ರ್ಯಾಂಡ್ ಮಾಡ್ಕೊಳಕ್ ಹಾಕಿಲ್ವಾ, ಅದಕ್ಕೆ ಈಗ ಕಂಪ್ನಿಲಿ ಅವಕಾಶ ಅದ, ಇದ ಮಾಡ್ಬೇಕು. ಅಲ್ಲ ಕಣಪ್ಪ, ಈಗ ಇದೆಲ್ಲ ಒಂದ್ ತಂತ್ರಜ್ಞಾನಗಳಿಗೆ ನಾವು ತಿಳುವಳಿಕೆ ಬೇಕಾಯ್ತದೆ. ಪ್ರತಿ ಸಲ ಈಗ ನಿಮ್ಮಂತವ್ರನ್ನ ಹುಡುಕೊಂಡು ಹೋಗಕಾಯ್ತದ, ಈಗ ಅದಕ್ಕೆ ನೀವು ಈ ತರಬೇತಿ ಕಾರ್ಯಕ್ರಮದಲ್ಲಿ ಆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಕರ್ಕೊಂಡೋಗಿ ತರಬೇತಿ ಕೊಡಿಸ್ತಿರೋ, ಅಥವಾ ನಮ್ಮ ಊರಿಗೆ ಬಂದು ಅವ್ರನ್ನ ಕರ್ಕೊಂಡ್ಬಂದು ತರಬೇತಿ ಕೊಡಿಸ್ತಿರೋ ಹೆಂಗೆ? ಖಂಡಿತ ಸುಬ್ಬಣ್ಣ, ಈಗ ನೀವೆಲ್ಲ ನಮ್ಗೆ ಬೇಕು ತರಬೇತಿ, ನಾವು ಇಷ್ಟು ಜನ ಇದೀವಿ ನಮ್ಗೆ ತರಬೇತಿ ಕೊಡಿ ಅಂದ್ರೆ ನಿಮ್ ಊರಿಗೆ ಬರ್ತೀವಿ ನಾವು, ಸಂಬಂಧಪಟ್ಟ ಸಂಸ್ಥೆಯವ್ರನ್ನೆಲ್ಲ ಕರ್ಕೊಂಡು ನಾವು ದಂಡು ದಾಳಿ ಎಲ್ಲ ಎಳ್ಕ ಬರ್ತೀವಿ ಇಲ್ಲಿಗೆ. ಈಗ ರಾಜಣ್ಣ ಯಾಕೆ ಹೇಳ್ದೆ ಅಂದ್ರೆ, ಮೊದಲೆಲ್ಲ ಏನ್ ಮಾಡ್ತಿದ್ರು, ಅರಿಶಿನ ಬೆಳೆಯವರೆಲ್ಲ ಅದನ್ನ ಒಣಗಿಸಿ ಚೆನ್ನಾಗಿ ಒಣಗಿಸಿ ಬೇಯಿಸಿ ಎಲ್ಲ ಮಾಡೋರು, ಈಗ ಒಂದ್ ತಂತ್ರಜ್ಞಾನ ಮಾಡೋರೆ ಅಲ್ವಾ ಹೇಮಂತಪ್ಪ? ಹೌದು, ಏನೋ ಅದನ್ನ ಬಿಲ್ಲೆ ಬಿಲ್ಲೆ ತರ ಮಾಡಿದ್ರೆ ಅದು ಹಸಿನ ಆಮೇಲೆ ಬಿಸಿಲಿಗೆ ಒಣಗಿಸ್ಬಿಟ್ಟು ಪುಡಿ ಮಾಡ್ಬಿಡೋದು, ಈಗ ಬೇಯಿಸೋ ಕೆಲ್ಸನೇ ಇಲ್ಲ. ಇನ್ನು ಅನುಕೂಲ ಆಯ್ತು. ಹಿಂಗೆ ಪ್ರತಿಯೊಂದಕ್ಕೂ ಒಂದೊಂದು ಕೆಲಸ ಕಮ್ಮಿ ಮಾಡುವಂತವು ಅವೇ ತಂತ್ರಜ್ಞಾನಗಳು, ಅವೆಲ್ಲಾನು ಉಪಯೋಗಿಸ್ಕೋಬೇಕು ನೀವು. ಆಮೇಲೆ ಬರೀ ಭತ್ತ ಬೆಳೆದ್ರೆ ಬರೀ ಭತ್ತವೇ ಬೆಳೆಯೋದು, ಬರೀ ಕಬ್ಬು ಬೆಳೆದ್ರೆ ಕಬ್ಬನೇ ಬೆಳೆಯೋದು, ಇವಾಗ ಬಿಡ್ಬೇಕು ಫಸ್ಟ್. ರೈತರು ಮಿಶ್ರ ಬೆಳೆ ಪದ್ಧತಿ ಹಾಕಬೇಕು. ಈಗ ನಿಮ್ಗೆ ಹಂಗೆ ನಿಮ್ಗೆ ತಟ್ಟೆಗೆ ಅನ್ನ ಹಾಕಿದ್ರೆ ಅನ್ನ ಉಪ್ಪು ಹುಳಿ ಹಪ್ಪಳ ಪಲ್ಯ ಸ್ವೀಟು ಖಾರ ಎಲ್ಲ ಕೇಳ್ತಿದ್ದಾರೆ, ಹಂಗೆ ಅಲ್ವಾ ಅವು ಬರೀ ಅನ್ನ ಸಾರ್ ಹಾಕಿದ್ರೆ? ಈ ಮಾತನ್ನ ಶಂಕರಣ್ಣ ಕೇಳಿದ್ರೆ, ಶಂಕರಣ್ಣ ಇದ್ದಿದ್ರೆ ಚೆನ್ನಾಗಿರೋದು. ಏನ್ ಮಾಡಿರಿ ಇವತ್ತಿಲ್ಲ, ಇರ್ಲಿ ಬಂದಾಗ ಹೇಳಿ ಹಿಂಗ ಆಯ್ತು ಅಂತ. ಇಲ್ಲ ಅವ್ನ ಕರ್ಕೊಂಡು ನಿಮ್ ಆಫೀಸ್ಗೆ ಒಂದಿನ ಬರ್ತೀನಿ. ಹಂಗ್ ಮಾಡ್ಬಿಡು ಮತ್ತೆ. ಅದೇನೋ ಹೇಳ್ತಿದ್ಯಲ್ಲಪ್ಪ ಅಜೋಲಾ ಅಂತ, ಅಜೋಲಾ ಅಜೋಲಾ ಬಗ್ಗೆ ಗೊತ್ತಾ ನಿಮ್ಗೆ? ಏನ್ ನೋಡಿದಿರಿ ರಾಜಣ್ಣ ನೀವೆಲ್ಲ ನೋಡಿದಿವಲ್ಲ, ಹಸುಗೆಲ್ಲ ಹಾಕಲ್ವೇ ಮೇವು, ಅದೆಲ್ಲ ನೀರ್ ನಿಂತಿರತ್ತವೆಲ್ಲ ಬೆಳಕ ನಿಂತೈತೆ, ಎಷ್ಟ ಆಗ್ಲ ಎಷ್ಟ ಆಗ್ಲ ನೋಡಿದರೆ ನಿಮ್ಗೆ ಗೊತ್ತಿಲ್ಲ. ಅದ್ರ ಉಪಯೋಗ ಎಷ್ಟದೆ ಗೊತ್ತಾ? ಭತ್ತದ ಬೆಳೆ ಒಳಗಡೆ ಹಾಕಿದ್ರೆ ವಾತಾವರಣದಲ್ಲಿರೋ ಸಾರಜನಕ ಎಲ್ಲನೂ ಸೇರಿಸಿ ಬೆಳೆ ಕೊಡ್ತದೆ, ಅದನ್ನ ತೆಗೆದು ಹಸಿ ಕೊಟ್ರೆ ಹಾಲನ್ನ ಜಾಸ್ತಿ ಉತ್ಪಾದನೆ ಮಾಡ್ತದೆ, ತೆಗೆದು ಕೋಳಿ ಕೊಟ್ರೆ ಕೋಳಿ ಚೆನ್ನಾಗಿ ಬೆಳವಣಿಗೆ ಆಯ್ತದೆ, ಮೇಕೆ ಕೊಟ್ರೆ ನಮ್ಮ ವಾತ್ಮರಿಗಳು ಟಗರು ಮರಿಗಳು ಕೊಟ್ರೆ ಚೆನ್ನಾಗಿ ಕೊಪ್ತವೆ. ಅದೇನ್ ಬೆಳೆಯೋದೇನು ಬಹಳ ಕಷ್ಟದ ಕೆಲಸ ಅಲ್ಲ. ನೀರನ್ ತೊಟ್ಟಿ ಇದ್ರೆ ಇಲ್ಲ ಒಂದ್ ಎರಡಡಿ ಎರಡಡಿಗೆ ಮಣ್ಣಲ್ಲಿ ಚೆನ್ನಾಗಿ ಕೆತ್ಬಿಟ್ಟು ಒಂದ್ ಟಾರ್ಪಲ್ ಹಾಸ್ಬಿಟ್ಟದೆ, ಒಂದ್ ಐದತ್ತು ಕೆಜಿ ಸಗಣಿ ಹಾಕ್ಬಿಟ್ಟದೆ, ಚೆನ್ನಾಗಿ ಕಲ್ಸ್ಬಿಟ್ಟದೆ, ಒಂದಿಡಿ ಕೆಮ್ಮಣ್ಣ ಹಾಕ್ಬಿಟ್ಟು ಒಂದಿಷ್ಟು ಅಪ್ಪ ತೆಗೆದು ಅಜೋಲ ಹಾಕ್ಬಿಟ್ರೆ ಒಂದ್ ವಾರ ದಿನ ನಾನಲ್ಲ ಅಂತ ಬೆಳೆದ್ಬಿಡ್ತದಲ್ಲಪ್ಪ. ಅದು ಒಂದೊಂದ್ ಇಡೀ ತೊಳೆದಿ ತೊಳೆದಿ ನೀ ಹಸಿಗೆ ಹಾಕೋದು. ಅದೇನ್ ಕಷ್ಟದ ಕೆಲ್ಸವಾ? ಕಷ್ಟದಲ್ಲೇ ರಸ ತೆಗೆದಂಗಾಯ್ತು ಈಗ. ಹಂಗಾಯ್ತು ನೋಡು ಕತೆ. ಸರಿ ಸರಿ, ಅದೇನೆ ಈ ಅಜೋಲಾದೆಲ್ಲ ಸ್ವಲ್ಪ ಶಂಕರಣ್ಣಿಂಗ್ ಹೇಳ್ಬೇಕು, ಎಷ್ಟೊಂದ್ ಜಾಗ ಖಾಲಿ ಬಿಟ್ಕೊಂಡು ಕುಂತವನೆ. ಖರ್ಚಿಲ್ಲ ಮಾಡೋದಾದ್ರೆ ಮಾಡ್ತಾನೆ ಕಣಮ್ಮ. ಅಜೋಲಾ ಬಗ್ಗೆ ಇನ್ನೊಂದ್ ಮಾಹಿತಿ ಹೇಳಿದ್ರು ನಮ್ಮ ಯೋಗೇಶ್ ಅಂತ. ನಾಗನಹಳ್ಳಿನಲ್ಲಿ ಈ ರೈತರದ ತರಬೇತಿ ಕೇಂದ್ರ ಒಂದೈತೆ, ಜಿಲ್ಲಾ ತರಬೇತಿ ಕೇಂದ್ರ. ಅವ್ರೊಂದ್ಸಲ ಮಾತಾಡ್ತಾ ಹೇಳಿದ್ರು, ಮನುಷ್ಯರು ಇದನ್ನ ಈ ಗೋಬಿ ಮಂಚೂರಿ ಎಲ್ಲ ತಿನ್ನಕಿಲ್ವೇನಪ್ಪ, ಅದ್ರ ಒಳಗಡೆ ಇರುತ್ತಲ್ಲ ತರಕಾರಿ, ಆ ತರಕಾರಿ ಜಾಗದಲ್ಲಿ ಅಜೋಲಾನ ಬಳಕೆ ಮಾಡಿ ಕೆಲವು ಕಡೆ ಪ್ರಯೋಗ ಆಗದೆ ಅಂತ ಹೇಳಿದ್ರು. ಹಂಗೆ ಹಾಗಂತ ಬರೀ ಅದನ್ನೇ ಮಾಡ್ತಾ ಕೂತ್ಕೋಬೇಡಿ. ಅನ್ಬಿಟ್ರೆ ಶಂಕರಣ್ಣ ಹಂಗೆ ಮಾಡ್ತಾನೆ, ಆಮೇಲೆ ಅವ್ರ ಹಸುಗೆ ಹಾಕೋದು ಬಿಟ್ಟು ಅವನೇ ತಿಂತಾನ. ಇರ್ಲಿ ಕಮಲಕ್ಕ, ಏನು ಹೇಮಂತ್ ಬಂದವ್ರೆ, ಇವತ್ತಂತೂ ಬಾಕ ಹೂವು ಅಂತ ನಮ್ಮ ಹತ್ರ ಇಲ್ಲ. ಇರೋದ ಏನೋ ಚಕ್ಲಿ ಗಿಕ್ಲಿ ಮಾಡಿ, ಮೊನ್ನೆ ಹಬ್ಬ ಆಯ್ತಲ್ಲ, ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡಿದೀನಿ. ಆದ್ರೆ ಅವ್ರೊಂದ್ ಮಾತು ಅನ್ಬಿಟ್ರು, ಏನ್ ಇವೆಲ್ಲ ಬರೀ ಇದು ಕರ್ದಿರೋ ತಿಂಡಿ ಅದು ಇದು ತಿನ್ಕೊಂಡ್ ಕುಂತಿರ್ತೀರ, ಹೊರ್ತು ಇಲಾಖೆ ಕಡೆ ಎಲ್ ಬರ್ತೀರಾ ಅಂತ. ಈಗ ಅಂತ ಈಗ ರಾಜಣ್ಣ ಕರ್ಕೊಂಡ್ ಬಂದವನೇ ಗೆಳೆಯ ಕಣಪ್ಪ ಹೇಮಂತೋ. ಈಗ ಕಮಲಕ್ಕ ನೀನು ಕೇಳಿಸ್ಕೋ, ಮುಂದೊಂದ್ ಸರ್ತಿ ಹೇಮಂತ ಇಲ್ಲಿ ಕರ್ಕ ಬರೋ ಅಷ್ಟೊತ್ತಿಗೆ ನೀ ಬಾಕ ಹೂಲ ತಿಂಡಿ ಮಾಡಿ ಅವ್ರು ಸೇರೆ ಆಯ್ತಿದ್ದಾವೆ. ಈಗ ಹೇಮಂತ್ ಹೇಳೋದು ಸರಿನೆ, ಈಗ ಸಂಕ್ರಣನು ಇರಬೇಕಾಗಿತ್ತು. ಯಾಕೆ ಹೇಳ್ತಾವ್ರೆ, ನಾವೆಲ್ಲ ಒಂದು ಉದ್ಧಾರ ಆಗ್ಲಿ, ಬೆಳವಣಿಗೆ ಬರ್ಲಿ, ನಮ್ಮನ್ ನೋಡೋ ನಾಲ್ಕು ಜನ ಆಗ ಕಲೀಲಿ ಅಂತ ಹೇಳ್ತಾವ್ರೆ. ಹಂಗಾಗಿ ಆತರದ ಏನಾರು ಮಾಡ್ತೀವಿ ಅಂದ್ರೆ ಹೇಮಂತ್ ಬಂದೇ ಬರ್ತಾರೆ. ಏನ್ ಹೇಮಂತಪ್ಪ? ಖಂಡಿತ ಸುಬ್ಬಣ್ಣ, ನಾನ್ ಯಾವತ್ತು ರೆಡಿ. ಈಗ ಬರ್ತೀವಿ, ಈಗ ಬಿಡುವಾದಾಗ ಹೊಸ ನಮ್ಮಟ್ಟಿ ಕಡೆನು ಬಂದು ಹೋಗಪ್ಪ. ಹೊಸ ಹೊಸ ತಂತ್ರಜ್ಞಾನಗಳು ಅದ್ ಹೆಂಗೆ ಏನು ಅಂತ ತಿಳಿದವರು ಇದಾರೆ, ತಿಳಿದೇ ಇರೋರು ಅವರೇ, ಅವ್ರಿಗೂ ಹೊಸ ಅನುಕೂಲ ಆಯ್ತದೆ. ನೀವು ಮುಂದೆ ಬರ್ಬೇಕಷ್ಟೇ ನಮ್ ಉದ್ದೇಶ. ನೀವು ಬರೀ ತಿನ್ಕ ತಿನ್ಕ ಸುಮ್ನೆ ಹಿಂದಾಗೋದ್ರೆ ಕಷ್ಟ ಆಯ್ತೆ. ನಮ್ಗೆ ಸಂಕ್ರಣ ಇರ್ಬೇಕಾಗಿತ್ತು, ಈ ತರ ಮಾತು ಕೇಳಕ್ಕೆ ಅವ್ನು ಇರ್ಬೇಕಾಗಿತ್ತು. ಅದನ್ನ ಹೊಸ ಬದಲಾವಣೆ ಮಾಡಿ ಹೇಳ್ಬೇಕು ಹೇಮಂತ್ ಹೇಳೋದನ್ನ. ತಿನ್ಕ ತಿನ್ಕ ಮುಂದಕ್ ಬರ್ತಾನೆ ಅವನು, ಉಳ್ದಕ್ಕೆಲ್ಲ ಹಿಂದಕ್ ಹೋಯ್ತಾನೆ ಅಂತ ಹೇಳ್ಬೇಕು. ಈಗ ಇರ್ಲಿ ಹೇಮಂತಣ್ಣ, ನಾವು ಏನ್ ತಿನ್ಕೊಂಡು ಕೂತ್ಕೊಳ್ಳೋ ಪಾರ್ಟಿ ಏನೆಲ್ಲ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಇರ್ಲಿ, ಒಳ್ಳೆ ವಿಚಾರಗಳನ್ನ ಹೇಳಿದಿರಿ, ಅದು ಮುಟ್ಟೋ ಹಂಗೆ ಹೇಳಿದಿರಿ, ಆಯ್ತಾ? ಹೊಸಿ ಕೂತ್ಕೊಳ್ಳಿ ಕಮಲಕ್ಕ, ಅದೇನೋ ಹಬ್ಬದ ಹೊಸಿ ಕೊಟ್ಬಿಡವ ಬಂದೆ ಕನ್ನಡಾಗಿ ಹೊರಡ್ತೀನಿ. ತಗೊಂಡಿ ಅದೇನದ ನಾವು ತಿನ್ಕರು ನೋಡಿ. ನೀವು ಬರೀ ಕುರುಕ್ಲು ತಿಂತೀರಾ ಅಂತಿರಲ್ಲ, ಈ ಸತಿ ಕುರುಕ್ಲು ತಿನ್ನಿ, ಮುಂದಿನ ಸತಿ ಬಾಕ ಹೂಲೆ ಮಾಡ್ಕೊಡ್ತೀನಿ. ಈ ಸತಿ ಬಂದಿದೀವಿ, ಬಂದಿರೋದ್ ಏನೋ ಒಂದ್ ಕೊಡವ ತಗೆ, ತಿನ್ಕೊಂಡು ಹೋಗ, ನೆಕ್ಸ್ಟ್ ಸರಿ ನೋಡ್ಮ ಬಾಕ ಹೂ ತಿನ್ಮ ಮಾಡ್ಕೊಳ್ಳಿ ಕೊಡ್ತೀರಣ್ಣ ಬಂದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ಜಿಲ್ಲೆ ಆತ್ಮ ಯೋಜನೆಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದ ಎಸ್ಜೆ ಹೇಮಂತ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 13 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆಯ ಆರ್ಥಿಕತೆ ಹಾಗೂ ಸಸ್ಯ ಕ್ಷೇತ್ರಗಳ ಪಾಲನೆ ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಚಂದಗಾಲು ಗ್ರಾಮದ ಪ್ರಗತಿಪರ ಕೃಷಿಕ ಸಿಜಿ ದಿನೇಶ್ ಅವರೊಂದಿಗೆ ಸಂದರ್ಶನ. ಸರ್, ಅಲ್ಲಿ ಮಾರುಕಟ್ಟೆಯಲ್ಲಿ 5,500-6,000 ಇದ್ರೆ ನಮಗೆ ಇಲ್ಲಿ 300-400 ರೂಪಾಯಿ ಡಿಫ್ರೆನ್ಸ್ ತಗೊಂಡೋಗ್ತಾರೆ. ಮಾರ್ಕೆಟಲ್ಲಿ ಈಗ ಒಂದು 50 ಮಾರ್ಕೆಟ್ 8,000 ಮಾರ್ಕೆಟ್ ಇದ್ರೆ ನಮಗೆ ಕೊಡೋದಿಲ್ಲಿ 5,300-5,400 ಈ ತರ ಕೊಟ್ಟು ತಗೊಂಡೋಗ್ತಾರೆ. ಸೆಪ್ಟೆಂಬರ್ 14 ಮಂಗಳವಾರ ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿಕೆ ರಾಮೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಎರಡನೆಯ ಭಾಗ ಸೆಪ್ಟೆಂಬರ್ 15 ಬುಧವಾರ. ಅದಕ್ಕೆ ಆದಷ್ಟು ಸಾವಯವ ಗೊಬ್ಬರ ಇವತ್ತು ನಮಗೆ ಹೆಚ್ಚಿನ ಕೊರತೆ ಆಗ್ತಾ ಇರೋದು. ಇದು ಇವು ನಮ್ಮ ಹೇಗೆ ವಿಶ್ವವಿದ್ಯಾಲಯಗಳಲ್ಲಿ ಸ್ಪೆಷಲೈಸೇಷನ್ ಜಾಸ್ತಿ ಆಗಿಬಿಟ್ಟಿದೆಯೋ ಅದೇ ರೀತಿ ಇವರು ಕೂಡ ಸ್ಪೆಷಲೈಸೇಷನ್ ಜಾಸ್ತಿ ಆಗಿದೆ. ಒಬ್ಬ ಒಂದು ತರಕಾರಿ ಬೆಳೆದ್ರೆ ಅವನು ಅದನ್ನೇ ಬೆಳೀತಾ ಇದ್ದಾನೆ, ಮತ್ತೆ ಇನ್ನೊಂದು ಅವನಲ್ಲಿ ಮೊದಲಿನ ಹಾಗೆ ಒಂದು ಸಮಗ್ರ ಕೃಷಿ ಇಲ್ಲ. ಸೆಪ್ಟೆಂಬರ್ 16 ಗುರುವಾರ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರದ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ನಾಗನಹಳ್ಳಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಿ ಗೋವಿಂದರಾಜು. ಮೊದಲು ಶಿಲೀಂದ್ರನಾಶಕದಿಂದ 1 ಗ್ರಾಮ್ ಕಾರ್ಬನ್ ಡಿಸಮ್ ಅಥವಾ ಬೆವೆಸ್ಟಿನ್ ಅಂತ ಅನ್ಬಿಟ್ಟು 1 ಲೀಟರ್ನಲ್ಲಿ ಕರಗಿಸಿ ಆ ದ್ರಾವಣದಲ್ಲಿ ಬಿತ್ತನೆ ಬೀಜಗಳನ್ನ ಸುಮಾರು 30 ನಿಮಿಷಗಳ ಕಾಲ ನಾವು ಬಿತ್ತನೆ ತುಂಡುಗಳನ್ನ ನೀರಿನಿಂದ ಅದ್ದಿ ನಂತರ ಬಿತ್ತನೆ ಮಾಡಿದ್ರೆ ಅದರ ಜೊತೆಗೆ ಕ್ಲೋರೋಪೈರಿಫಾಸ್ ಮಿಕ್ಸ್ ಮಾಡ್ಕೋಬಹುದು. ಸೆಪ್ಟೆಂಬರ್ 17 ಶುಕ್ರವಾರ ಮೈಸೂರು ಜಿಲ್ಲಾ ಕೃಷಿ ತಂತ್ರಜ್ಞಾನ ಸಂಸ್ಥೆ ಆತ್ಮದ ಕಾರ್ಯಚಟುವಟಿಕೆಗಳನ್ನು ಕುರಿತು ಉಪಯೋಜನಾ ನಿರ್ದೇಶಕರಾದ ಶ್ರೀಮತಿ ಎಚ್ಪಿ ಕುಮುದಾ ಅವರೊಂದಿಗೆ ಸಂದರ್ಶನ. ಕೇಂದ್ರ ಸರ್ಕಾರದಿಂದಾಗಲಿ ಅಥವಾ ರಾಜ್ಯ ಸರ್ಕಾರದಿಂದಾಗಲಿ ಕೃಷಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಈ ಎಲ್ಲಾ ಇಲಾಖೆಗಳಿಂದನೂ ನಾವು ಮಾಡ್ತಿರುವಂತಹ ಪ್ರೋಗ್ರಾಮ್ಗಳಿರುತ್ತೆ. ಆ ಕೆಲವೊಂದು ಪ್ರೋಗ್ರಾಮ್ಗಳೇನು ಅಂತಂದ್ರೆ ಈಗ NFSM ಅಂತ ಹೇಳ್ತೀವಿ, ಅದರಲ್ಲಿ ನಾವು ಕೆಲವೊಂದು ಹೊಸ ಹೊಸ ಬೆಳೆಗಳಾಗಲಿ ಅಥವಾ ಹೊಸ ಹೊಸ ತಳಿಗಳಾಗಲಿ ಅದರದ್ದು ಪ್ರಾತ್ಯಕ್ಷತೆಗಳನ್ನ ಮಾಡ್ತಿರ್ತೀವಿ. ಸೆಪ್ಟೆಂಬರ್ 18 ಶನಿವಾರ ಮರ ಆಧಾರಿತ ಕೃಷಿಯ ಆರ್ಥಿಕತೆ ಕುರಿತು ತಿಳಿಸಿಕೊಡಲಿದ್ದಾರೆ ನಂಜನಗೂಡು ತಾಲೂಕು ಹುಲ್ಲಹಳ್ಳಿಯ ಕೃಷಿಕ ವಿನಾಯಕ ಭಟ್. ಶ್ರೀಗಂಧನೇ ಯಾಕೆ ಮಾಡಬಾರ್ದು? ಯಾಕಂದ್ರೆ ಈಗ ಕಾನೂನಿನಲ್ಲೂ ಶ್ರೀಗಂಧಕ್ಕೆ ಸಡಲೀಕರಣ ಮಾಡಿದ್ರು. ಮೊದಲು ತುಂಬಾ ಸ್ಟ್ರಿಕ್ಟ್ ಆಗಿತ್ತು, ಅದನ್ನ ನಮ್ಮ ಮಾಲ್ಕಿ ಜಮೀನಿನಲ್ಲಿ ಇದ್ರು, ಅದು ಅಕಸ್ಮಾತ್ ಬೇರೆ ಯಾರು ಕದ್ಕೊಂಡು ಹೋದ್ರು ಅದಕ್ಕೆ ನಾವು ಜವಾಬ್ದಾರರು ಅನ್ನೋ ಮಟ್ಟದಲ್ಲಿ ಇತ್ತು. ಸೆಪ್ಟೆಂಬರ್ 19 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಈ COVID-19 ಸಂದರ್ಭದಲ್ಲೇನೆ ಪ್ರಧಾನ ಮಂತ್ರಿಗಳು ಒಂದು ಈ ಸಂದರ್ಭದಲ್ಲಿ ರೈತರಿಗೆ ಒಂದಿಷ್ಟು ಶಕ್ತಿಯನ್ನ ತುಂಬಬೇಕು ಅಂತಾನೆ ಆತ್ಮ ನಿರ್ಭರ ಅಂತ ಒಂದು ಯೋಜನೆ. ಅಂದ್ರೆ ಅದರರ್ಥ ಸ್ವಾವಲಂಬಿ ಭಾರತ, ಆತ್ಮ ನಿರ್ಭರ ಭಾರತ ಅಂತ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಬಸವಲಿಂಗಯ್ಯ, ಬೇಸಾಯ ಶಾಸ್ತ್ರಜ್ಞ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನುವಾಲ್ಗಿಯನ್ನು ಬಳಸೋದ್ರಿಂದ ಸಸ್ಯ ಬೆಳವಣಿಗೆಯಲ್ಲಿ ಏನೆಲ್ಲ ಅನುಕೂಲಗಳಾಗ್ತವೆ, ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ತಿಳಿಸ್ಕೊಡಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನುವಾಲ್ಗಿ ಅಂತಕ್ಕಂಥದ್ದು ನ್ಯಾನೋ ತಂತ್ರಜ್ಞಾನದಿಂದ ಉತ್ಪಾದನೆಯಾದಂತಹ ಸಸ್ಯ ಪೋಷಕಾಂಶಗಳ ಮಿಶ್ರಣ. ನುವಾಲ್ಗಿನಲ್ಲಿ 12 ಬಗೆಯ ಸಸ್ಯ ಪೋಷಕಾಂಶಗಳಿವೆ. ಸಸ್ಯಗಳಿಗೆ ಬೇಕಾಗ್ತಕ್ಕಂಥ ಪ್ರಧಾನ ಪೋಷಕಾಂಶಗಳು ಅಥವಾ ಸೆಕೆಂಡರಿ ನ್ಯೂಟ್ರಿಯಂಟ್ಸ್ ಅಂತ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಈ ಎಲ್ಲ ಪೋಷಕಾಂಶಗಳು ಒಳಗೊಂಡಿದೆ. ನ್ಯಾನೋ ತಂತ್ರಜ್ಞಾನದ ಮುಖಾಂತರ ನ್ಯಾನೋ ಸಿಲಿಕಾದ ಮೇಲೆ ಈ ಎಲ್ಲ ಪೋಷಕಾಂಶಗಳನ್ನ ಲೇಪಿತ ಮಾಡಿರ್ತಾರೆ. ಈ ಎಲ್ಲ ಪೋಷಕಾಂಶಗಳು ನೀರಿನಲ್ಲಿ ಬಹಳ ಸುಲಭವಾಗಿ ಕರಗ್ತವೆ. ಕರಗಿ ಆ ಮಿಶ್ರಣವನ್ನು ನಾವು ಸಸ್ಯದ ಮೇಲೆ ಸಿಂಪರಣೆ ಮಾಡಿದಾಗ ಸಸ್ಯದ ಎಲೆಗಳ ಮೇಲೆ ಇರತಕ್ಕಂಥ ರಂಧ್ರಗಳ ಮುಖಾಂತರ ಸಸ್ಯದ ಒಳಗಡೆ ಪ್ರವೇಶಿಸಿಕೊಳ್ಳುತ್ತವೆ ಅಥವಾ ಹೀರಲ್ಪಡ್ತವೆ. ಅವು ಸಸ್ಯದ ಬೆಳವಣಿಗೆಗೆ ಅನೇಕ ರೀತಿಯಲ್ಲಿ ಉಪಯೋಗಗಳನ್ನು ಮಾಡಿಕೊಳ್ತವೆ. ನುವಾಲ್ಗೆಯನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತಂದ್ರೆ 1 ಲೀಟರ್ ನೀರಿಗೆ 1 ml ನಿಂದ 3 ml ತನಕ ಕೂಡ ನಾವು ಬಳಸಬಹುದು. ಮಣ್ಣಿನ ಮೇಲಿರ್ತಕ್ಕಂಥ ಎಲ್ಲಾ ಭಾಗಗಳಿಗೂ ಕೂಡ ನಾವು ಸಿಂಪರಣೆ ಮಾಡಬಹುದು. ಎಲೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಇದರ ಅಬ್ಸಾರ್ಪ್ಷನ್ ಅಥವಾ ಈರುವಿಕೆ ತುಂಬಾ ಚೆನ್ನಾಗುತ್ತೆ. ಗಿಡಗಳಿಗೆ ಏನೋ ಪೋಷಕಾಂಶಗಳ ಕೊರತೆ ಆಗಿ ಆ ಎಲೆಗಳಲ್ಲಿ ಈ ತರ ಬಣ್ಣ ಕಡಿಮೆ ಆಯ್ತು, ಯಾವುದೇ ವಿಧವಾದಂತಹ ಕುರುಹುಗಳು ಸಿಗಲ್ಲ, ಎಲ್ಲಾ ಪೋಷಕಾಂಶಗಳನ್ನ ಇದು ಗಿಡಗಳಿಗೆ ಒದಗಿಸುತ್ತೆ. ಹಾಗಾಗಿ ಗಿಡ ಚೆನ್ನಾಗಿ ಅಚ್ಚ ಹಸಿರಿನಿಂದ ಬೆಳೆಯುತ್ತೆ. ನುವಾಲ್ಗೆ ಬಳಸೋದ್ರಿಂದ ಗಿಡಗಳಿಗೆ ಹೆಚ್ಚಿನ ಇಂಗಾಲದ ಡೈಆಕ್ಸೈಡ್ ಅಂದ್ರೆ